ರೈತ ಉತ್ಪಾದಕ ಕಂಪನಿ ಅಂದ್ರೇನು, ಯಾಕೆ ಮಾಡ್ಕೋಬೇಕು, ರೈತರಿಗೆ ಇದರಿಂದ ಆಗ್ತಕ್ಕಂಥ ಅನುಕೂಲತೆಗಳೇನು, ಸರ್ಕಾರ ರೈತ ಉತ್ಪಾದಕ ಕಂಪನಿಗೆ ಯಾವ ರೀತಿ ಒಂದು ಸಹಾಯ ಸೌಲಭ್ಯ ಕೊಡ್ತಾ ಇದೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಜಿಲ್ಲೆಯ ನಬಾರ್ಡ್ ಶಾಖೆಯ ಜಿಲ್ಲಾ ಅಭಿವೃದ್ಧಿ ವ್ಯವಸ್ಥಾಪಕರಾದಂಥ ಕಲಾವತಿ ಎನ್ನುವರು ನಮ್ಮೊಂದಿಗಿದ್ದಾರೆ. ರೈತರಿಗೆ ಈ ವಿಚಾರವಾಗಿ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಕಲಾವತಿ ಅವರೇ ನಮಸ್ಕಾರ, ನಮ್ಮ ರೈತರ ಪರವಾಗಿ ತಮಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಹೇಳಿ, ನಮ್ಮ ಜಿಲ್ಲೆಯಲ್ಲಿ ಇಲ್ಲಿವರೆಗೆ ಎಷ್ಟು ಒಂದು ರೈತ ಉತ್ಪಾದಕ ಕಂಪನಿಗಳಾಗಿದ್ದಾವೆ, ಯಾಕೆ ರೈತ ಉತ್ಪಾದಕ ಕಂಪನಿಗಳನ್ನು ಮಾಡಲಿಕ್ಕೆ ಸರ್ಕಾರ ಒತ್ತಾಸೆಯನ್ನು ಕೊಡ್ತಾ ಇದೆ? ಎಲ್ಲರಿಗೂ ನಮಸ್ಕಾರ. ನಾನು ಕಲಾವತಿ ಅಂತ ಜಿಲ್ಲಾ ಅಭಿವೃದ್ಧಿ ವ್ಯವಸ್ಥಾಪಕ ನಬಾರ್ಡ್ ರಾಯಚೂರು ಜಿಲ್ಲೆಯಿಂದ ಮಾತಾಡ್ತಾ ಇದ್ದೇನೆ. ಈ ಒಂದು ರೈತ ಉತ್ಪಾದಕ ಕಂಪನಿಯ ಮೇನ್ ಉದ್ದೇಶ ಏನಂದರೆ ರೈತರಿಂದ ರೈತರಿಗಾಗಿ ಒಂದು ಕಂಪನಿಯನ್ನು ಮಾಡೋದು. ಈ ಕಂಪನಿಗೆ ಲೀಗಲ್ ಆಗಿ ಕಂಪನಿ ರಿಜಿಸ್ಟ್ರೇಷನ್ ಎಲ್ಲ ಮಾಡಿರ್ತಾರೆ. ಈ ಒಂದು ರೈತ ಉತ್ಪಾದಕ ಕಂಪನಿನ ಎಲ್ಲ ಸರ್ಕಾರದ ಸುಮಾರು ಇಲಾಖೆಗಳು ಮಾಡ್ತಾ ಇದೆ. ಕೃಷಿ ಇಲಾಖೆ ಇರ್ಬೋದು, ಜಲನಯನ ಇಲಾಖೆ ಇರ್ಬೋದು, ಅಥವಾ SFSA ಅಂತ ಇದೆ, ಅವ್ರ ಕಡೆಯಿಂದನೂ ಮಾಡ್ತಾರೆ. ನಬಾರ್ಡ್ ಕಡೆಯಿಂದಲೂ ನಾವು ರೈತ ಉತ್ಪಾದಕ ಕಂಪನಿಗಳನ್ನು ಫಾರ್ಮೇಷನ್ ಮಾಡಲಿಕ್ಕೆ ಅವರಿಗೆ ಉತ್ತೇಜನ ಕೊಡ್ತಾ ಇದ್ದೀವಿ. ಅವರಿಗೆ ಎಲ್ಲ ರೀತಿಯ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟು ನಬಾರ್ಡ್ ಕಡೆಯಿಂದ ಸಿಗ್ತಾ ಇದೆ. ಈಗ ತಾವು ರಾಯಚೂರು ಜಿಲ್ಲೆಯಲ್ಲಿ ನಬಾರ್ಡ್ ವತಿಯಿಂದ ಎಷ್ಟು ಒಂದು ಉತ್ಪಾದಕ ಕಂಪನಿಗಳಾಗಿದ್ದಾವೆ, ರೈತ ಉತ್ಪಾದಕ ಕಂಪನಿಯನ್ನು ಮಾಡಬೇಕಾದ್ರೆ ಏನು ಒಂದು ನಿಯಮಗಳಿದ್ದಾವೆ, ಯಾವ ರೀತಿ ನಿಯಮಗಳಿದ್ದಾವೆ? ನಬಾರ್ಡ್ ಕಡೆಯಿಂದ ಈಗ ರಾಯಚೂರು ಜಿಲ್ಲೆಯಲ್ಲಿ ಒಟ್ಟು 20 ರೈತ ಉತ್ಪಾದಕ ಕಂಪನಿಗಳಿಗೆ ನಾವು ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀವಿ, ಫಾರ್ಮೇಷನ್ ಮಾಡಿದ್ದೀವಿ. ಈ ರೈತ ಉತ್ಪಾದಕ ಕಂಪನಿಗಳು ಯಾವುದೇ ಸಂಸ್ಥೆಯಿಂದ ಅಥವಾ ಇಂಡಿವಿಜುವಲ್ ಆಗಿ ಯಾರು ಬೇಕಾದರೂ ಮಾಡ್ಬೋದು. ನಮ್ಮ ನಬಾರ್ಡ್ ಕಡೆಯಿಂದ ಥ್ರೂ NGOs ಅಂದರೆ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ ಅವರ ಕಡೆಯಿಂದ ನಾವು ರೈತ ಉತ್ಪಾದಕ ಸಂಘದ ಫಾರ್ಮೇಷನ್ಗೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಇದರ ಅಡಿಯಲ್ಲಿ 20 ರೈತ ಉತ್ಪಾದಕ ಸಂಘಗಳನ್ನು ಆಲ್ರೆಡಿ ಫಾರ್ಮೇಷನ್ ಮಾಡಿದ್ದೀವಿ. ಮೇಡಮ್ ಅವರಿಗೆ, ರೈತ ಉತ್ಪಾದಕ ಕಂಪನಿಯನ್ನು ರೈತರು ಯಾಕೆ ಮಾಡ್ಕೋಬೇಕು, ಎಲ್ಲ ರೈತರು ಸೇರಿ ಯಾಕೆ ಮಾಡ್ಕೋಬೇಕು, ಮಿನಿಮಮ್ ಮೆಂಬರ್ಸ್ ಎಷ್ಟಿರಬೇಕು, ಅದರಲ್ಲಿ ಮ್ಯಾಕ್ಸಿಮಮ್ ಮೆಂಬರ್ಸ್ ಎಷ್ಟಾಗಬೇಕಾಗತ್ತೆ, ಮೆಂಬರ್ಸ್ ಆದವ್ರಿಗೂ ಏನು ಯಾವ ರೀತಿಯಲ್ಲಿ ಷೇರು ಬಂಡವಾಳನ ಹಾಕಬೇಕಾ, ಹೇಗೆ ನೋಂದಣಿ ಮಾಡ್ಕೋಬೇಕಾ, ಈ ರೈತ ಉತ್ಪಾದಕ ಕಂಪನಿಯನ್ನು ಯಾವ ಕಂಪನಿ ಆ್ಯಕ್ಟಲ್ಲಿ ನೋಂದಣಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಾವೆ, ಅಥವಾ ಏನು ಕೋಆಪರೇಟಿವ್ ಸೊಸೈಟಿ ಆ್ಯಕ್ಟಲ್ಲಿ ಮಾಡ್ಕೋಬೇಕಾ, ಹೇಗೆ? ರೈತ ಉತ್ಪಾದಕ ಕಂಪನಿಗಳು 10 ಜನ ಮೆಂಬರ್ಸಿಂದನೂ ಶುರು ಆಗ್ಬೋದು. ಮ್ಯಾಕ್ಸಿಮಮ್ ಅಂತ ಏನೂ ಇಲ್ಲ, ಅದು ಅವರವರ ಆ ಒಂದು ಉತ್ಪಾದಕ ಸಂಸ್ಥೆ ಉದ್ದೇಶಗಳು ಕೆಪಾಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ಒಂದು ಐಡಿಯಲ್ ಮೆಂಬರ್ಶಿಪ್ ಅಂದರೆ 500 to 1,000 ಇರೋದು ಒಂದು ಐಡಿಯಲ್ ಮೆಂಬರ್ಶಿಪ್. ಯಾಕಂದರೆ ಅದರಿಂದ ಅವರು ಈ ಒಂದು ರೈತ ಉತ್ಪಾದಕರ ಸಂಸ್ಥೆಗೆ ಷೇರು ಬಂಡವಾಳನೇ ಮುಖ್ಯವಾಗಿರುತ್ತೆ, ಅದೇ ಅವರ ಬಂಡವಾಳವಾಗಿರುತ್ತೆ. ಅದರಿಂದ ಜಾಸ್ತಿ ಜನ ಇದ್ದಷ್ಟು ಸದಸ್ಯರಿದ್ದಷ್ಟು ಅದರಲ್ಲಿ ಅವ್ರಿಗೆ ಒಳ್ಳೆಯದಾಗುತ್ತೆ. ಅದಕ್ಕೆ ನಾವು ನಬಾರ್ಡ್ ಕಡೆಯಿಂದ ಯಾವಾಗ್ಲೂ 300-500 ಆ ಥರ ಪ್ರಿಸ್ಕ್ರೈಬ್ ಮಾಡ್ತೀವಿ. ಆಮೇಲೆ ಕೆಲವೊಂದು ಗೌರ್ಮೆಂಟ್ ಕಡೆಯಿಂದ ಸೌಲಭ್ಯಗಳನ್ನು ತಗೋಬೇಕಾದ್ರೂ ಇಷ್ಟು ನಂಬರ್ ಮೆಂಬರ್ಸ್ ಇದ್ರೆ ಮಾತ್ರ ಕೊಡುತ್ತಾರೆ ಅನ್ನೋ ಒಂದು ನಿಯಮಗಳು ಇರುತ್ತೆ. ಅದರಿಂದ ಯಾವುದೇ ರೈತ ಉತ್ಪಾದಕ ಕಂಪನಿಗಳು ಮಿನಿಮಮ್ 500 ಜನ ಇದ್ದರೆ ಅದು ಒಳ್ಳೆಯದಾಗತ್ತೆ ಅಂತ. ಈಗ ರೈತ ಉತ್ಪಾದಕ ಕಂಪನಿಯವರು ರೈತರು ಇಂಡಿವಿಜುವಲ್ ಮೆಂಬರ್ಸು ಎಷ್ಟೆಷ್ಟು ಷೇರು ಬಂಡವಾಳವನ್ನು ಹಾಕಬೇಕಂತ ನಿಗದಿ ಇದೆ ಅದರಲ್ಲಿ? ಷೇರು ಬಂಡವಾಳನ ನಿಗದಿ ಮಾಡಲ್ಲ, ಅವರ ಕೆಪಾಸಿಟಿ ಮೇಲೆ ಅದು ಆಗುತ್ತೆ. ಸಾಮಾನ್ಯವಾಗಿ 500 ಅಥವಾ 1,000 ಒಬ್ಬ ಮೆಂಬರಿಂದ ಈ ರಾಯಚೂರು ಜಿಲ್ಲೆಯಲ್ಲಿ ಎಲ್ಲರೂ ತಗೊಳ್ತಾ ಇದ್ದಾರೆ. ಷೇರು ಬಂಡವಾಳ 1,000 ಈಗ ಕಾಮನ್ ಆಗಿ ಎಲ್ಲ ತಗೋತಾ ಇದ್ದಾರೆ. ರೈತ ಉತ್ಪಾದಕ ಕಂಪನಿಯನ್ನ ರೈತರು ಫಾರ್ಮೇಷನ್ ಮಾಡಿ ಅದನ್ನು ರಿಜಿಸ್ಟ್ರೇಷನ್ ಮಾಡಿಸಿ ಮಾಡೋದ್ರಿಂದ ಆ ಉತ್ಪಾದಕ ಕಂಪನಿ ಮುಖಾಂತರ ಏನೆಲ್ಲ ಕಾರ್ಯಚಟುವಟಿಕೆಗಳನ್ನು ಏನೆಲ್ಲ ಮಾಡ್ಕೋಬಹುದು ಅವರು? ಈಗ ರೈತ ಉತ್ಪಾದಕ ಕಂಪನಿಗಳು ಅಂದರೆ ಈಗ ಒಂದು ಹನಿ ಹನಿ ಗೂಡಿದರೆ ಹಳ್ಳ ಅಂತ ಒಂದು ಗಾದೆ ಮಾತಿದೆ. ರೈತ ಉತ್ಪಾದಕರ ಕಂಪನಿ ಅಂದರೆ ನಮ್ಮ ದೇಶ ಕೃಷಿ ಪ್ರಧಾನವಾದ ದೇಶ, ಮತ್ತು ಇದರಲ್ಲಿ 85% ಜನ ಅತಿ ಸಣ್ಣ ರೈತರು ಸಣ್ಣ ರೈತರಿದ್ದಾರೆ. ಅವರಿಗೆ ಒಂದು ಮಾರ್ಕೆಟಿಂಗ್ ಸೌಲಭ್ಯ ಆಗಲಿ ಅಥವಾ ಅವ್ರಿಗೆ ಒಂದು ಈ ರಾಸಾಯನಿಕ ಗೊಬ್ಬರಗಳು ಬೀಜ ಅದನ್ನು ತಗೊಳ್ಳೋದಕ್ಕಾಗಲಿ ಅವ್ರಿಗೆ ಒಬ್ಬೊಬ್ಬರೇ ಇದ್ದರೆ ಅದು ಸಾಧ್ಯ ಆಗೋದಿಲ್ಲ. ಎಲ್ಲ ರೈತರು ಕಲೆಕ್ಟಿವ್ ಆಗಿ ರೈತ ಉತ್ಪಾದಕರ ಸಂಘವನ್ನು ಮಾಡಿಕೊಂಡು ಅದನ್ನು ನೋಂದಣಿ ಮಾಡಿಕೊಂಡು ಅವರು ಇನ್ಪುಟ್ ಬಿಸ್ನೆಸ್ ಅಂದರೆ ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಅಥವಾ ಕ್ರಿಮಿನಾಶಕ ಆಗಿರ್ಬೋದು, ಅದನ್ನು ಬಲ್ಕಾಗಿ ತಗೊಂಡಾಗ ಅವ್ರಿಗೆ ದುಡ್ಡು ಕಡಿಮೆ ಆಗುತ್ತೆ. ಆಗ ದುಡ್ಡು ಕಡಿಮೆ ಆದಾಗ ಅವರ ಸದಸ್ಯರಿಗೆ ಅವರಲ್ಲಿರೋ ರೈತರಿಗೆ ಅವರು ಅದನ್ನು ಕಡಿಮೆ ದರದಲ್ಲಿ ಕೊಡಬಹುದು. ಆಮೇಲೆ ಬೇರೆ ಎಲ್ಲ ಗೌರ್ಮೆಂಟ್ ಸ್ಕೀಮ್ಸು ಮತ್ತು ನಬಾರ್ಡ್ ಸ್ಕೀಮ್ಸು ಎಲ್ಲನೂ ಅದರಲ್ಲಿ ಕನ್ವರ್ಜ್ ಆಗಿರೋದ್ರಿಂದ ರೈತರಿಗೆ ಅವರ ಮನೆ ಬಾಗಿಲಿಗೆ ಎಲ್ಲ ಸೌಲಭ್ಯಗಳನ್ನು ತಲುಪಿಸುವಂಥ ಒಂದು ವ್ಯವಸ್ಥೆ ಆಗುತ್ತೆ. ಮತ್ತು ರೈತರ ಉತ್ಪಾದನೆಯಿಂದ ಅವರು ಮಾರ್ಕೆಟಿಂಗ್ ಮಾಡೋವರೆಗೂ ಮಧ್ಯವರ್ತಿಗಳ ಹಾವಳಿಯಿಂದ ತಪ್ಪಿಸ್ಬೋದು. ಇದರಿಂದ ಅಂದರೆ ಉತ್ಪಾದಕ ಕಂಪನಿ ಮುಖಾಂತರ ರೈತರು ಏನಾದರೂ ಗೊಬ್ಬರ ಖರೀದಿ ಮಾಡೋದು, ಕ್ರಿಮಿನಾಶಕಗಳನ್ನು ಕಮ್ಮಿ ಮಾಡೋದು, ಹೋಲ್ಸೇಲ್ ಟೈಪು ಖರೀದಿ ಮಾಡ್ಕೊಂಡು ರೈತರೇ ತಾವೇ ಉಪಯೋಗ ಮಾಡ್ಕೋಬೋದು. ಜೊತೆಗೆ ತಾವು ಬೆಳೆದಂಥ ಉತ್ಪನ್ನವನ್ನು ಒಳ್ಳೆಯ ಅದಕ್ಕೆ ಒಂದು ಬ್ರ್ಯಾಂಡಿಂಗ್ ಮಾಡಿ ಮಾರಲಿಕ್ಕೆ ಒಂದು ಮಾರುಕಟ್ಟೆ ಥರ ಮಾಡ್ಕೊಳ್ಳಿಕ್ಕೆ ಅವಕಾಶ ಸಿಗುತ್ತವೆ. ಆಮೇಲೆ ಈಗ ರೈತ ಉತ್ಪಾದಕ ಕಂಪ್ನಿಗಳನ್ನು ಮಾಡ್ಕೊಂಡ ಮೇಲೆ ಇದಕ್ಕೆ ಸರ್ಕಾರ ಯಾವ ರೀತಿ ಪ್ರೋತ್ಸಾಹ ಕೊಡುತ್ತೆ? ಈಗ ಸರ್ಕಾರ ಅಂದರೆ ಈಗ ನಮ್ಮ ನಬಾರ್ಡ್ ಕಡೆಯಿಂದ ರೈತ ಉತ್ಪಾದಕ ಸಂಘಗಳಿಗೆ ರೈತ ಉತ್ಪಾದಕ ಸಂಘಗಳ ಫಾರ್ಮೇಷನ್ನು ಮತ್ತು ಅವರಿಗೆ ಒಂದು ಕೆಪಾಸಿಟಿ ಬಿಲ್ಡಿಂಗ್ ಅಂತ ಹೇಳ್ತೀವಿ, ಅವರ CEO ಅಪಾಯಿಂಟ್ಮೆಂಟು, CEO ಸ್ಯಾಲರಿ, ಮತ್ತು ರೈತರಿಗೆ ಎಕ್ಸ್ಪೋಜರ್ ವಿಸಿಟ್ ಅಂದರೆ ಬೇರೆ ಕಡೆ ಬೇರೆ FPOದವರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ನೋಡ್ಕೊಂಬಂದು ಅದರಲ್ಲಿರೋ ನಿಯಮಗಳನ್ನ ಇಲ್ಲಿ ಅಳವಡಿಸ್ಕೊಳ್ಳೋಕ್ಕೆ ಅದಕ್ಕೂ ನಬಾರ್ಡ್ ಸಪೋರ್ಟ್ ಮಾಡ್ತಾ ಇದೆ. ನಬಾರ್ಡ್ ಕಡೆಯಿಂದ ಸಪೋರ್ಟ್ 3 ವರ್ಷ ಇರುತ್ತೆ. 3 ವರ್ಷದಲ್ಲಿ ಅವರು ಸೆಲ್ಫ್ ಸಸ್ಟೈನ್ ಆಗಬೇಕು ಅಂದರೆ ಅವ್ರ ಕಾಲ ಮೇಲೆ ಅವರೇ ನಿಂತ್ಕೊಂಡು ಅವರು ಮುಂದುವರೆ ಅಂತ ಅವರಿಗೆ ಶಕ್ತಿ ಬಂದಾಗ ಅವಾಗ ನಬಾರ್ಡಿಂದ ಬಿಸ್ನೆಸ್ ಡೆವಲಪ್ಮೆಂಟ್ ಅಸಿಸ್ಟೆನ್ಸ್ ಅಂತಲೂ ಒಂದಿದೆ, ಅದು 5 ಲಕ್ಷದವರೆಗೂ ಸಿಗುತ್ತೆ. ಇದನ್ನು ತಗೊಂಡು ರೈತ ಉತ್ಪಾದಕ ಕಂಪನಿಗಳು FPOಗಳು ಅದನ್ನು ಅವರು ಬಿಸ್ನೆಸ್ಗೋಸ್ಕರ ಬಳಸ್ಕೊಳ್ಬೋದಾಗಿದೆ. ಇದು ಪೂರ್ತಿಯಾಗಿ ಗ್ರಾಂಟ್ ಬೇಸ್ಡ್. ಅವರು ಏನು ಇನ್ಪುಟ್ಗೆ ಗೊಬ್ಬರ ತಗೊಳ್ಳೋಕ್ಕೆ, ಬೀಜ ತಗೊಳ್ಳೋಕ್ಕೆ ಎಲ್ಲದಕ್ಕೂ ಇದರಿಂದ ಸಹಾಯ ಆಗುತ್ತೆ. ಇದರ ಜೊತೆಗೆ ನಬಾರ್ಡ್ ಅಂಗಸಂಸ್ಥೆಯಾದ ನ್ಯಾಪ್ ಕಿಸಾನ್ ಅಂತ ಇದೆ. ಈ ನ್ಯಾಪ್ ಕಿಸಾನ್ ಮುಖಾಂತರ ಅವರು ಬಿಸ್ನೆಸ್ನ ಇನ್ನೂ ಮುಂದುವರಿಸೋದಕ್ಕೆ FPOಗಳು ಕಡಿಮೆ ಬಡ್ಡಿದರದಲ್ಲಿ ಲೋನ್ ತಗೊಳ್ಬೋದು. ಇದು ಕೂಡ ಒಂದು ಅಡ್ವಾಂಟೇಜ್ ಆಗಿದೆ. ಹೇಗೆ ಈಗಾಗಲೇ ತಾವು ನಬಾರ್ಡ್ ವತಿಯಿಂದ 20 ರೈತ ಉತ್ಪಾದಕ ಕಂಪನಿಗಳನ್ನು ರಾಯಚೂರು ಜಿಲ್ಲೆಯಲ್ಲಿ ಮಾಡಿದ್ದೀರಿ, ನಬಾರ್ಡ್ ವತಿಯಿಂದ ಬೇರೆ ಬೇರೆ NGOಗಳ ಮುಖಾಂತರ ಮಾಡಿಸಿದಿರಿ ತಾವು, ಹೇಗೆ ಈಗಾಗಲೇ ಕಾರ್ಯಪ್ರವೃತ್ತ ಆಗಿದ್ದಾವೆ NGOಗಳು, ಇನ್ನೂ ಫಾರ್ಮೇಷನ್ ಹಂತದಲ್ಲಿದ್ದಾವೆ, ಹೇಗೆ ಏನು ಆಕ್ಟಿವಿಟಿಗಳು ಪ್ರಾರಂಭ ಆಗಿದ್ದಾವೆ ಅಂತೀರಿ ಹೇಗೆ? ನಬಾರ್ಡ್ 2018-19 ಈ ಒಂದು ಕಾರ್ಯಕ್ರಮನ ಪ್ರಾರಂಭ ಮಾಡಿದೆ. ಮೊದಲನೇದಾಗಿ ಒಂದು 4 FPOಗಳು ಸ್ಟಾರ್ಟ್ ಆಗಿದ್ದು ಇವಾಗ ಪ್ರೆಸೆಂಟ್ 20 FPOಗಳಿದೆ. ಇದರಲ್ಲಿ ಮಧ್ಯದಲ್ಲಿ ಈ ಕೇಂದ್ರ ಸರ್ಕಾರದಿಂದನೂ ಸೆಂಟ್ರಲ್ ಸೆಕ್ಟರ್ ಸ್ಕೀಮಿಂದ 5 FPOಗಳಿದೆ. ನಬಾರ್ಡ್ ವತಿಯಿಂದ 15 FPOಗಳು ಮಾಡಿದ್ದೀವಿ. ಈಗ ಕೇಂದ್ರ ಸರ್ಕಾರದ ಸೆಂಟ್ರಲ್ ಸೆಕ್ಟರ್ ಸ್ಕೀಮಿಂದ 10,000 FPOಗಳ ಒಂದು ಗುರಿಯನ್ನು ಎಲ್ಲರಿಗೂ ಕೊಡಲಾಗಿದೆ ಆಲ್ ಓವರ್ ಇಂಡಿಯಾ. ಅದರಲ್ಲಿ ಈಗ ನಮ್ಮದು ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಆಗಿರೋದ್ರಿಂದ ನಮಗೆ ಜಾಸ್ತಿ ಗುರಿಯನ್ನು ಕೊಡಲಾಗಿದೆ. ಅದನ್ನು ಎಲ್ಲ ಸುಮಾರು ಕೆಲವೊಂದು ಡಿಪಾರ್ಟ್ಮೆಂಟ್ಸ್ಗೆ ಇಲಾಖೆಗಳಿಗೆ ಹಂಚಲಾಗಿದೆ. ನಬಾರ್ಡ್ ವತಿಯಿಂದ ಇಲ್ಲಿವರೆಗೂ 5 ಉತ್ಪಾದಕ ಕಂಪನಿಗಳು ಫಾರ್ಮೇಷನ್ ಮಾಡಿದ್ದೀವಿ. ಆಲ್ರೆಡಿ ಎಲ್ಲ ಕೆಲಸ ಪ್ರಾರಂಭ ಆಗಿದ್ದಾವೆ. ನಮ್ಮ 2018-19 ನಡೆಯುವ ಎಲ್ಲ ಆಕ್ಟಿವಿಟಿಗಳು ಪ್ರಾರಂಭ ಆಗಿದೆ. ಕೆಲವು ಕಡೆ ವ್ಯಾಲ್ಯೂ ಅಡಿಷನ್ ಕೂಡ ಮಾಡ್ತಾ ಇದ್ದಾರೆ, ಅಂದರೆ ರೈತರು ಬೆಳೆದಿದ್ದ ಪ್ರೊಡ್ಯೂಸನ್ನು ತಗೊಂಡು ಅದಕ್ಕೆ ವ್ಯಾಲ್ಯೂ ಅಡಿಷನ್ ಮಾಡಿ ಅದನ್ನು ಮಾರಾಟ ಬ್ರ್ಯಾಂಡಿ ಮಾರಾಟ ಮಾಡೋದು ಒಂದು ಕೆಲಸನೂ ಮಾಡ್ತಾ ಇದ್ದಾರೆ ರೈತ ಉತ್ಪಾದಕ ಕಂಪನಿಯಿಂದ. ಅದರ ಜೊತೆಗೆ ಈಗ ಏನಾಗಿದೆ ಅಂದರೆ ಬೇರೆ ಬೇರೆ ಕಂಪನಿಗಳು ಅಂಡರ್ CSR ಫಂಡಲ್ಲಿ, ಕಾರ್ಪೊರೇಟ್ ರೆಸ್ಪಾನ್ಸಿಬಿಲಿಟಿ ಫಂಡಲ್ಲಿ FPOಗಳಿಗೇನೆ ಸಹಾಯ ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ಸೆಲ್ಕೋಯಿಂದ ಸಿಂಧನೂರಲ್ಲಿ ಸ್ವಾಸ್ಥ್ಯ ಕಂಪನಿ ಇದೆ, ಅಲ್ಲಿಂದ ಅವ್ರಿಗೆ ಸೋಲಾರ್ ಪ್ಯಾನೆಲ್ ಹಾಕ್ಕೊಳ್ಳೋಕ್ಕೆ ಮತ್ತು ಕೋಲ್ಡ್ ಸ್ಟೋರೇಜ್ ಹಾಕೋಕ್ಕೆ ಅದಕ್ಕೆಲ್ಲ ಅವರು ಹೆಲ್ಪ್ ಮಾಡಿದ್ದಾರೆ. ಇದೇ ರೀತಿ ಸುಮಾರು ಕಂಪನಿಗಳು ಮೇಯ್ನ್ ಆಗಿ ಈಗ ರೈತ ಉತ್ಪಾದಕ ಕಂಪನಿಗಳ ಬಗ್ಗೆ ವಿಚಾರಿಸಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಆಮೇಲೆ ಗೌರ್ಮೆಂಟ್ ಕಡೆಯಿಂದಲೂ ಕಸ್ಟಮ್ ಹೈರಿಂಗ್ ಅಂದರೆ ಈಗ ಒಂದು ಟ್ರ್ಯಾಕ್ಟರ್ ತಗೊಳ್ಳೋಕ್ಕೆ 80-20% ಅಂದರೆ FPOದವರು ಬರೀ 20% ಹಾಕಿದ್ರೆ 80% ಸಹಾಯಧನ ಸಿಗುತ್ತೆ ಗೌರ್ಮೆಂಟ್ ಕಡೆಯಿಂದ. ಈಗ ನಮ್ಮ ಆಲ್ಮೋಸ್ಟ್ ಎಲ್ಲರೂ ನಮ್ಮ FPOದವರು ಇದರ ಒಂದು ಅನುಕೂಲತೆಯನ್ನು ಪಡೆದು ಟ್ರ್ಯಾಕ್ಟರನ್ನು ತೆಗೆದುಕೊಂಡು ಅದನ್ನು ಬಾಡಿಗೆ ಆಧಾರದ ಮೇಲೆ ಕಮ್ಮಿ ದರದಲ್ಲಿ ಅವರ ಸದಸ್ಯರಿಗೆ ಕೊಡ್ತಾ ಇದ್ದಾರೆ. ಇದರಿಂದನೂ ಎಲ್ಲ ಅವರಿಗೆ ತುಂಬ ಉಪಯೋಗ ಆಗ್ತಾ ಇದೆ. ಅದರ ಜೊತೆಗೆ ಭತ್ತ ಖರೀದಿ ಕೇಂದ್ರ, ತೊಗರಿ ಖರೀದಿ ಕೇಂದ್ರ, ಅದಕ್ಕೂ ಲೈಸೆನ್ಸ್ ತಗೊಂಡು ಆ ಒಂದು ಚಟುವಟಿಕೆನೂ FPO ಮುಖಾಂತರ ಮಾಡಿ ಚೆನ್ನಾಗಿ ಅಭಿವೃದ್ಧಿ ಕಾಣ್ತಾ ಇದ್ದಾರೆ. ಈಗ ಒಂದು ಹಳ್ಳಿಯಲ್ಲಿ ಒಂದು 40 ಜನ ರೈತರು FPO ಮಾಡ್ಬೇಕಂತೇಳಿ ಒಂದು ಮೀಟಿಂಗ್ ಮಾಡ್ಕೊಂಡು ಡಿಸೈಡ್ ಮಾಡ್ತಾರೆ. ಮಾಡಿದ್ಮೇಲೆ ಅವರು ಎಲ್ಲಿ ಸಂಪರ್ಕ ಮಾಡಬೇಕು, ಎಲ್ಲಿ ಹೋಗಬೇಕು, ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕಾಗತ್ತೆ, FPO ಮಾಡ್ಬೇಕಂದ್ರೆ ಹೇಗೆ ಮುಂದುವರಿಬೇಕಲ್ಲ ರೈತರು? FPOಗಳು ಯಾರು ಬೇಕಾದರೂ ಮಾಡ್ಬೋದು ಅನ್ನೋ ಒಂದು ನಿಯಮ ಇದ್ರು ಪ್ರತಿ ಇಲಾಖೆಯಲ್ಲೂ ಅವರದೇ ಆದ ಒಂದು ನಿಯಮಗಳಿರುತ್ತೆ. ನಮ್ಮ ನಬಾರ್ಡ್ ವತಿಯಿಂದ ಯಾವುದೇ ಫಾರ್ಮೇಷನ್ ಮಾಡಬೇಕಂದ್ರೂ ಅದನ್ನು ನಾವು ಥ್ರೂ ಎನ್ ಜಿ ಓಸ್ ಆ ಥರ ನಾವು ಕೊಡ್ತಾ ಇದ್ದೀವಿ. ಬೇರೆ ಇಲಾಖೆಗಳನ್ನು ಅದೇ ಥರ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ. ಒಂದು ಸಮಯದಲ್ಲಿ ಇರತಕ್ಕಂಥ ಎನ್ ಜಿ ಒ ಮುಖಾಂತರ ಬಂದು ಅದನ್ನು ಫಾರ್ಮೇಷನ್ ಮಾಡ್ಕೋಬೋದು ರೈತರೆಲ್ಲ. ಒಟ್ಟಾರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ತಾವು ರೈತ ಉತ್ಪಾದಕ ಕಂಪನಿಯನ್ನು ಮಾಡುವಂಥ ರೈತರಿಗೆ? ನಿಮ್ಮ ಕಿವಿ ಮಾತೇನು, ಉತ್ಪಾದಕ ಕಂಪನಿಯನ್ನು ಈಗಾಗಲೇ ಪ್ರಾರಂಭ ಮಾಡಿದಂಥವ್ರು ಯಾವ ರೀತಿ ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಲಿಕ್ಕೆ ತಾವು ಸಲಹೆ ಸೂಚನೆಗಳನ್ನು ಕೊಡ್ತೀರಿ? ಸರ್, ಈಗ ನಬಾರ್ಡ್ ವತಿಯಿಂದ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ FPOs ಮಾತ್ರ ಜಾರಿಯಲ್ಲಿದೆ. ಅದರಿಂದ ಈ ಸೆಂಟ್ರಲ್ ಸೆಕ್ಟರ್ ಸ್ಕೀಮಿಂದ ಯಾರು ಬರ್ತಾರೋ ಅವ್ರಿಗೆ ಮುಂಚೆನೇ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಪೇಪರಲ್ಲಿ. ಅದಕ್ಕೆ ಎಲಿಜಿಬಲ್ ಇರೋ ಎನ್ ಜಿ ಓಸು ಅಥವಾ ಸಂಘ ಸಂಸ್ಥೆಗಳು ಯಾರೇ ಆಗಲಿ ಅದನ್ನು ಅದರಲ್ಲಿ ಅವರು ನೋಂದಣಿ ಮಾಡಿಕೊಂಡು ಆಮೇಲೆ ಅದನ್ನು ಸೆಂಟ್ರಲ್ ಗೌರ್ಮೆಂಟ್ ಅವರೇ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ. ಅದು ಪ್ರೋಸೆಸ್ಸು. ಇವಾಗ ಸದ್ಯದಲ್ಲಿ ಆ ಪ್ರೋಸೆಸ್ ನಡೀತಾ ಇದೆ. ಇವಾಗ ಸದ್ಯದಲ್ಲಿ ಆ ಒಂದು ಪ್ರೋಸೆಸ್ ಮುಖಾಂತರನೇ ಸೆಲೆಕ್ಷನ್ ನಡೆಯುತ್ತೆ. ಲಾಸ್ಟ್ ಇಯರ್ ಇಲ್ಲಿವರೆಗೂ ಒಂದು 5 FPOಗಳನ್ನ ನಾವು ಮಾಡಿದ್ದೀವಿ. ಈ FPOಗಳು ಸೆಲ್ಫ್ ಸಸ್ಟೈನ್ ಆಗಬೇಕು, ಅಂದರೆ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು. ನಮ್ಮದು ಜನರಲ್ ಒಂದು ಅಬ್ಸರ್ವೇಷನ್ ಏನಿದೆ ಅಂದರೆ ನಾವು ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಇಲ್ಲದೇ ಅವರು ನಮ್ಮ ಕಾಲ ಮೇಲೆ ನಿಂತ್ಕೋಬೇಕು. ಅದನ್ನು ಅವರು ಮುಂಚೆಯಿಂದಲೂ ಮಾಡಬೇಕು. ನಮ್ಮ ಹೆಲ್ಪ್ಗೆ ಬೇರೆಯವರು ಇದ್ದಾರೆ ಅನ್ನೋ ಒಂದು ಇನ್ನೂ ಮೆಂಟಾಲಿಟಿ ಅದು ಹೋಗಬೇಕು ಅವ್ರ ಹತ್ರ. ಆವಾಗಲೇ ಅವರು ಮುಂದುವರೆದು ಡೆವಲಪ್ ಆಗಲಿಕ್ಕೆ ಸಾಧ್ಯ ಇದೆ. ಯಾಕಂದರೆ ಒಂದು ಸಾರಿ ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಅನ್ನೋದು ಹೋದ ತಕ್ಷಣ ಅವ್ರಿಗೆ ಸಡನ್ನಾಗಿ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಅದಕ್ಕೇ ಮುಂಚೆಯಿಂದನೂ ಅವರು ಸೆಲ್ಫ್ ಸಸ್ಟೈನ್ ಆಗಲಿಕ್ಕೆ ಹೊಸ ಹೊಸ ಬಿಸ್ನೆಸ್ಸು ಮಾರ್ಕೆಟಿಂಗು ಈಗ ನಬಾರ್ಡ್ ಕಡೆಯಿಂದ ಈವನ್ ಮಾರ್ಕೆಟಿಂಗ್ಗೂ ಹೆಲ್ಪ್ ಮಾಡ್ತಾ ಇದ್ದೀವಿ. ಥ್ರೂ ಕಾಫಿ ಬೋರ್ಡ್ ಅವ್ರಿಗೆ ಆಯಿಲ್ ಎಕ್ಸ್ಟ್ರಾಕ್ಟಿಂಗ್ ಮೆಷಿನ್ ಕೊಟ್ಟು ಅದಕ್ಕೆ ಬ್ರ್ಯಾಂಡಿಂಗ್ ಮಾಡಿ ಟ್ರೈಬಲ್ ಡೆವಲಪ್ಮೆಂಟ್ ಫಂಡಿಂದ ಅದನ್ನು ಕೊಡ್ತಾ ಇದ್ದಾರೆ. ಸೊ ಈ ರೀತಿ ಸುಮಾರು ಮಾರ್ಕೆಟಿಂಗ್ ಫೆಸಿಲಿಟೀಸ್ಗೂ ನಬಾರ್ಡ್ ಕಡೆಯಿಂದ ನಾವು ಹ್ಯಾಂಡ್ ಹೋಲ್ಡಿಂಗ್ ಸಪೋರ್ಟ್ ಕೊಡ್ತಾ ಇದ್ದೀವಿ. ಇದು ಎಲ್ಲದರ ಪ್ರಯೋಜನ ಪಡೆದು ಅದರ್ ಗೌರ್ಮೆಂಟ್ ಸ್ಕೀಮ್ಸ್ದನ್ನು ಪ್ರಯೋಜನ ಪಡೆದು ಅವರು 2-3 ವರ್ಷದಲ್ಲಿ ಸೆಲ್ಫ್ ಸಸ್ಟೈನಬಿಲಿಟಿ ಹಂತವನ್ನು ತಲುಪಿದರೆ ಅಂದರೆ ಅವರು ಮುಂದಕ್ಕೆ ಕಂಟಿನ್ಯೂ ಆಗಿ ಸಕ್ಸಸ್ಫುಲ್ ಆಗಿ FPOನ ನಡೆಸ್ಕೊಂಡು ಹೋಗ್ಬೋದು. ಒಳ್ಳೆಯದು ಕಲಾವತಿ ಅವರೇ. ಇದುವರೆಗೂ ರೈತ ಉತ್ಪಾದಕ ಕಂಪನಿ ನಬಾರ್ಡ್ ವತಿಯಿಂದ ಯಾವ ರೀತಿ ರಾಯಚೂರು ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ, ಜೊತೆಗೆ ಏನೆಲ್ಲ ಉತ್ಪಾದಕ ಕಂಪನಿಯನ್ನು ಮಾಡೋದ್ರಿಂದ ಏನೆಲ್ಲ ಒಂದು ಅನುಕೂಲತೆಗಳಿದ್ದಾವೆ, ಯಾವ ರೀತಿ ಮಾಡಬೇಕು ಅಂತಕ್ಕಂಥ ವಿಚಾರ ಹೇಳಿದಿರಿ. ಒಂದು ವಿಚಾರ ರೈತರು ಗಮನಿಸಬೇಕು, ರೈತ ಉತ್ಪಾದಕ ಕಂಪನಿ ನೀವು ಹೇಳಿದಂಗೆ ಸೆಲ್ಫ್ ಸಸ್ಟೈನ್ ಆಗಬೇಕು, ಅದು ನಿರಂತರವಾಗಿ ಅಭಿವೃದ್ಧಿ ಹೊಂದ ಮುಂದುವರಿಬೇಕಾಗಿತ್ತಂದರೆ ಅವರು ಬೇರೆ ಬೇರೆ ಆಕ್ಟಿವಿಟಿಗಳನ್ನು ಮಾಡ್ತಾ ಹಣಕಾಸಿನ ಒಂದು ಸಂಪನ್ಮೂಲಗಳನ್ನು ಕ್ರೋಢೀಕರಣ ಮಾಡ್ತಾ ಹೋಗಬೇಕು. ಸರ್ಕಾರ 1 ವರ್ಷ ಮಾಡುತ್ತೆ, 2 ವರ್ಷ ಮಾಡುತ್ತೆ, 3 ವರ್ಷ ಮಾಡುತ್ತೆ, ಸಹಾಯಧನ ಕೊಡ್ತಾ ಇರುತ್ತೆ. ಆದರೆ 3ನೇ ವರ್ಷದ ನಂತರ ಅವರು ತಮ್ಮ ಕಾಲ ಮೇಲೆ ತಾವು ನಿಂತರಪ್ಪ ಅಂದರೆ ಖಂಡಿತ ಒಂದು ಇದು ದೊಡ್ಡ ಪ್ರಮಾಣದಲ್ಲಿ ಕಂಪ್ನಿಯಾಗಿ ಬೆಳೆದು ರೈತರು ಖರೀದಿದಾರರಾಗ್ಬೋದು, ಮಾರಾಟಗಾರರಾಗ್ಬೋದು, ವ್ಯಾಲ್ಯೂಯೇಷನ್ ಮಾಡಿ ದೊಡ್ಡ ದೊಡ್ಡ ಕಂಪ್ನಿ ಜೊತೆ ಅಗ್ರಿಮೆಂಟನ್ನು ಮಾಡಿಕೊಂಡು ತಾವು ಬೆಳೆದಂಥ ಉತ್ಪನ್ನಗಳನ್ನು ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಮಾರಾಟ ಮಾಡಬಹುದು ಅಥವಾ ಎಕ್ಸ್ಪೋರ್ಟ್ ಮಾಡುವಂಥ ಒಂದು ಸಾಧ್ಯತೆಗಳು ಕಂಪ್ನಿ ಬ್ರ್ಯಾಂಡಲ್ಲಿನೇ ಮಾಡಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಈ ಒಂದು ಹಿನ್ನೆಲೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರು ಹೆಚ್ಚಾಗಿ ಮುಂದೆ ಬಂದು ರೈತ ಉತ್ಪಾದಕ ಕಂಪನಿಗಳನ್ನು ಮಾಡಬೇಕಾಗಿತ್ತಂದರೆ ತಮ್ಮ ಸಮಿತಿಯಲ್ಲಿರ್ತಕ್ಕಂಥ ಇಲಾಖೆಗಳನ್ನು ಸಂಪರ್ಕ ಮಾಡಲಿ, ಜೊತೆಗೆ ಯಾರ್ಯಾರು ಎನ್ ಜಿ ಒಗಳಿದ್ದಾವೆ ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್ಸು ಅವ್ರನ್ನ ಸಂಪರ್ಕ ಮಾಡಿ ರೈತ ಉತ್ಪಾದಕ ಕಂಪನಿಗಳನ್ನು ಮಾಡುವತ್ತ ಮುಂದೆ ಬರಲಿ ಅಂತ ಹೇಳ್ತಾ ಇದುವರೆಗೆ ನಮ್ಮ ರೈತರೊಂದಿಗೆ ನಿಮ್ಮ ವಿಚಾರವನ್ನು ಹಂಚಿಕೊಂಡೋದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕಿಸಾನ್ ಭಾಗಿದಾರಿ ಪ್ರಾಥಮಿಕ ಹಮಾರಿ ರೈತರ ಪಾಲ್ಗೊಳ್ಳುವಿಕೆ ನಮ್ಮ ಆದ್ಯತೆ ಆಂದೋಲನದಲ್ಲಿ ರೈತ ಉತ್ಪಾದನಾ ಕಂಪನಿಗಳ ಸ್ಥಾಪನೆ ಮತ್ತು ಮಹತ್ವ ಕುರಿತು ನಬಾರ್ಡ್ ಬ್ಯಾಂಕಿನ ಅಭಿವೃದ್ಧಿ ಅಧಿಕಾರಿ ಶ್ರೀಮತಿ ಕಲಾವತಿ ಎನ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं क्योंकि हमने लिया है प्रधानमंत्री फसल बीमा बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान। अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ಈಗ ಕೇಳಿ ಕಿಸಾನ್ ಭಾಗೀದಾರಿ. ಪ್ರಾಥಮಿಕತಾ ಹಮಾರಿ, ರೈತರ ಪಾಲ್ಗೊಳ್ಳುವಿಕೆ ನಮ್ಮ ಆದ್ಯತೆ. ಆಂದೋಲನದಲ್ಲಿ ಸಾಮಾನ್ಯ ಸೇವೆಗಳ ಸಿಎಸ್ಸಿ ಪಾತ್ರ ಕುರಿತು ಶ್ರೀ ಮಹಮ್ಮದ್ ನಜೀಂ ಅವರೊಂದಿಗೆ ಸಂವಾದವನ್ನು. ಇದೇ ತಿಂಗಳು 25-30 ನಮ್ಮ ದೇಶದಲ್ಲಿ ಭಾರತ ಸರ್ಕಾರದ ಕೃಷಿ ಇಲಾಖೆ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ವತಿಯಿಂದ ಕಿಸಾನ್ ಭಾಗೀದಾರಿ ಪ್ರಾಥಮಿಕತಾ ಹಮಾರಿ ಅಂತ ಒಂದು ಆಂದೋಲನ ನಡೀತಾ ಇದೆ, ಅಂದ್ರೆ ಕ್ಯಾಂಪೇನ್ ಅಂತ ನಾವು ಹೇಳಬಹುದು. ಅಂದ್ರೆ ಭಾರತ ಸರ್ಕಾರ ಹಲವಾರು ಯೋಜನೆಗಳನ್ನ ತಂದಿದೆ ರೈತರಿಗಾಗಿ. ಈ ಯೋಜನೆಗಳನ್ನ ಈ ಒಂದು ಆಂದೋಲನದ ಮುಖಾಂತರ ತಿಳಿಸಿಕೊಡ್ಲಿಕ್ಕೆ ಹಲವಾರು ಕೃಷಿ ಇಲಾಖೆ, ಐಸಿಆರ್ ಇನ್ಸ್ಟಿಟ್ಯೂಟ್ಗಳು, ಕೃಷಿ ವಿಜ್ಞಾನ ಕೇಂದ್ರಗಳಿರಬಹುದು ಅಥವಾ ಬೇರೆ ಬೇರೆ ಕೃಷಿಗೆ ಸಂಬಂಧಿಸಿದ ಇಲಾಖೆಗಳು ಪ್ರಯತ್ನವನ್ನ ಮಾಡಿ ರೈತರು ಇದರಲ್ಲಿ ಭಾಗಿಯಾಗುವಂತೆ ಮಾಡಲಿಕ್ಕೆ ಹಲವಾರು ಕಾರ್ಯಕ್ರಮಗಳು ನಡೀತಿದ್ದಾವೆ. ಇದು ವಿಶೇಷವಾಗಿ ನಾವು ಸಿಎಸ್ಸಿ ಅಂತ ಹೇಳ್ತಾ ಇದ್ವಿ, ಕಾಮನ್ ಸರ್ವಿಸ್ ಸೆಂಟರ್ಸ್, ಅಂದ್ರೆ ಸಾಮಾನ್ಯ ಸೇವಾ ಕೇಂದ್ರಗಳು. ಜಿಲ್ಲಾ ಮಟ್ಟದಲ್ಲಿ, ತಾಲೂಕಾ ಮಟ್ಟದಲ್ಲಿ ಸಾಕಷ್ಟು ಸಾಮಾನ್ಯ ಸೇವಾ ಕೇಂದ್ರಗಳಿದ್ದಾವೆ. ಸಾಮಾನ್ಯ ಸೇವಾ ಕೇಂದ್ರಗಳ ಮುಖಾಂತರ, ವೆಬಿನಾರ್ ಮುಖಾಂತರ ಈ ಕಾರ್ಯಕ್ರಮಗಳು ನಡೀತಿದ್ದಾವೆ. ಇವತ್ತು ನಮ್ಮ ಜೊತೆ ಸಿಎಸ್ಸಿ ಅಂದ್ರೆ ರಾಯಚೂರು ಜಿಲ್ಲೆಯ ಸಾಮಾನ್ಯ ಸೇವಾ ಕೇಂದ್ರದ ಜಿಲ್ಲಾ ವ್ಯವಸ್ಥಾಪಕರಾದಂತ ನಜೀಂ ಅವರು. ಏನಿದು ಕಾರ್ಯಕ್ರಮ, ಯಾವ ರೀತಿ ನಡೀತಾ ಇದೆ, ಸಾಮಾನ್ಯ ಸೇವಾ ಕೇಂದ್ರಗಳಲ್ಲಿ ಹೇಗೆ ಇಲ್ಲಿ ರೈತರು ಬಂದು ಏನೇನು ನೋಡ್ಲಿಕ್ಕೆ ಸಾಧ್ಯತೆ ಇದೆ, ಏನೇನು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂತ ವಿಚಾರವನ್ನ ನಜೀಂ ಅವರು ಈ ನಮ್ಮ ರೈತರೊಂದಿಗೆ ಹಂಚ್ಕೋತಾರೆ. ನಜೀಂ ಅವರು ಹೇಳಿದ್ದು 25-30 ಒಂದು ಕಾರ್ಯಕ್ರಮ ನಡೀತದೆ ಆಂದೋಲನ ಮಾದರಿಯಲ್ಲಿ, ಯಾವ ರೀತಿ ಇದರಲ್ಲಿ ತಮ್ಮ ಪಾತ್ರ ಇದೆ? ಓಕೆ ಸರ್, ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಸೇವಾ ಕೇಂದ್ರಗಳಿದಾವೆ. ಸೊ ಜನರಿಗೆ ಅಲ್ಲಿ ಬಹಳಷ್ಟು ಜನರಿಗೆ ಫಸಲ್ ಬಿಮಾ ಯೋಜನೆ ಮತ್ತೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಆಗ್ಲಿ, ಆಮೇಲೆ ಕಿಸಾನ್ ಮಾನ್ಧನ್ ಯೋಜನೆ ಆಗ್ಲಿ, ಅಂದ್ರೆ ರೈತರಿಗೋಸ್ಕರ ಇರುವ ಸೆಂಟ್ರಲ್ ಗವರ್ಮೆಂಟ್ ಇಂದ ಯಾವ್ಯಾವ ಸ್ಕೀಮ್ಗಳಿದಾವೆ ಅದರ ಬಗ್ಗೆ ಮಾಹಿತಿ ಅಷ್ಟು ಮುಟ್ಟಿಲ್ಲ. ಸೊ ಹಂಗಾಗಿ ಏನಾಗಿದೆ, ಕಿಸಾನ್ ಪಾಠಶಾಲಾ ಅಂತೇಳಿ, ಓಕೆ, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಅದು ಕಿಸಾನ್ ಪಾಠಶಾಲಾ ಅಂತೇಳಿ ಒಂದು 25-30 ಒಳಗೆ ಏನ್ ಕ್ಯಾಂಪೇನ್ ನಡೀತಾ ಇದೆಲ್ಲ, ಇದರಲ್ಲಿ ನಮ್ಮ ಸಿಎಸ್ಸಿ ವಿಎಲ್ಇಗಳು ಅಂದ್ರೆ ಅಲ್ಲಿನ ನಮ್ಮ ಏನು ಸೇವಾ ಕೇಂದ್ರದ ಏನು ಜನರು ಇರ್ತಾರಲ್ಲ, ಅವರು ಮಿನಿಮಮ್ 50-30 ಇಲ್ಲಾಂದ್ರೆ 100 ಕೂಡಿಸಿ ಅದರ ಬಗ್ಗೆ ಏನು ಫಸಲ್ ಬಿಮಾ ಅಂದ್ರೆ ಏನು, ಅದರ ಪ್ರಾಮುಖ್ಯತೆ ಅಂದ್ರೆ ಏನು, ಎಷ್ಟು ನೀವು ಕಟ್ಟಿದ್ರೆ ಎಷ್ಟು ಅಮೌಂಟ್ ಬರುತ್ತೆ, ಅದನ್ನ ಯಾವ ತರ ನೀವು ಕ್ಲೇಮ್ ಮಾಡ್ಕೋಬೇಕು, ಸೊ ಎಲ್ಲ ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕಾಗುತ್ತೆ, ಸೊ ಅದರ ಬಗ್ಗೆ ಮಾಹಿತಿಯನ್ನ ನಮ್ಮ ಈ ಸೇವಾ ಕೇಂದ್ರದ ನಿರ್ವಹಿಸ್ತಾರಲ್ಲ ಅವ್ರು ನಿಮ್ಗೆ ಮಾಹಿತಿಯನ್ನ ಕೊಡ್ತಾರೆ. ಅದೇ ರೀತಿ ಹೇಗೆ ಅಲ್ಲಿ ರೈತರನ್ನ ಕರ್ಕೊಂಬರೋರು ಯಾರು, ಹೇಗೆ ಅಲ್ಲೆಲ್ಲ ರೈತರು ಹಳ್ಳಿ ಮಟ್ಟದಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇರುವಂತಹ ಸಿಎಸ್ಗಳಿಗೆ ಬರ್ಬೇಕು ರೈತರಲ್ಲಿ? ಹೌದೌದು ಸರ್, ಇದನ್ನ ನಾವು ಮೊನ್ನೆ 24 ಒಂದು ಪ್ರೋಗ್ರಾಮ್ ಮಾಡಿದ್ವಿ, ಗ್ರಾಮ ಸಭೆ ಅಂತೇಳಿ, ಪಂಚಾಯತಿ ಪಿಡಿಒ ಮತ್ತೆ ಪಂಚಾಯತಿ ಅಧ್ಯಕ್ಷರು ಮತ್ತೆ ನಮ್ಮ ವಿಎಲ್ಇಗಳು ಎಲ್ಲರೂ ಸೇರಿ ಒಂದು ಮೀಟಿಂಗ್ ಮಾಡಿಕೊಂಡು ಅದರಲ್ಲಿ ರೈತರಿಗೆ ಆಹ್ವಾನ ಕೊಡಬೇಕು, ಅಂದ್ರೆ ಯಾರ್ಯಾರು ಪಿಡಿಒ ಮತ್ತೆ ನಮ್ಮ ವಿಎಲ್ಇಗಳು ಮತ್ತೆ ಪಂಚಾಯತಿ ಅಧ್ಯಕ್ಷರು. ಸೊ 27 ಸೆಂಟ್ರಲ್ ಮಿನಿಸ್ಟರ್ ಅವರದು ಲೈವ್ ಪ್ರೋಗ್ರಾಮ್ ಇದೆ, ಆ ಪ್ರೋಗ್ರಾಮ್ಗೆ ಜನರನ್ನ ಸೇರಿಸಿ ಮತ್ತೆ ರೈತರಿಗೆ ನಮ್ಮ ಏನು ಸೇವೆಗಳು ನೀವೇನ್ ಮಾಡ್ತಾ ಇದ್ರಲ್ಲ ರೈತರ ಸಂಬಂಧ ನಮ್ಮ ಸೆಂಟ್ರಲ್ ಸಿಎಸ್ಸಿಯಿಂದ, ಸೊ ಅದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕಂತ ಆದೇಶದ ಮೇರೆಗೆ ಸೊ 27 ಎಲ್ಲಾ ಪಂಚಾಯತಿಗಳಲ್ಲಿ ಈ ಪ್ರೋಗ್ರಾಮ್ನ ನಡೆಸಿಕೊಳ್ತಿದ್ದೀವಿ. ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂತ ಎಲ್ಲಾ ಪಂಚಾಯತಿಗಳಲ್ಲಿ 27 ನರೇಂದ್ರ ಸಿಂಗ್ ತೋಮರ್ ಅವರು ಉದ್ಘಾಟನೆಯನ್ನ ಮಾಡಿ ಒಂದು ಕಾರ್ಯಕ್ರಮ ವೆಬಿನಾರ್ ಕಾರ್ಯಕ್ರಮ ಇದೆ. ಹೌದು ಇದೆ ಸರ್, ಇದೆ. ಅಂದ್ರೆ ಅಲ್ಲಿ ಅವರು ರೈತರು ಮಾನ್ಯ ಕೃಷಿ ಸಚಿವರ ಒಂದು ಮಾತುಗಳನ್ನು ಕೇಳಲಿಕ್ಕೆ ಅವಕಾಶ ಇದೆ, ಅವಕಾಶವನ್ನು ಮಾಡಿಕೊಟ್ಟಿದೆ ಸರ್. ಯಾಕಂದ್ರೆ ನಮ್ಮ ವಿಎಲ್ಇಗಳು ತಮ್ಮ ಲ್ಯಾಪ್ಟಾಪ್ ಮತ್ತೆ ಇಲ್ಲಾಂದ್ರೆ ಮಾನಿಟರ್ ಮುಖಾಂತರ ಲೈವ್ ಪ್ರೋಗ್ರಾಮ್ ನ ತೋರಿಸಬೇಕಂತ ಆದೇಶ ಮಾಡಿದೀವಿ, ಅದನ್ನ ಅವ್ರು ಮಾಡ್ತಾ ಇದಾರೆ. ಅಂದ್ರೆ ಮುಖ್ಯವಾಗಿ ನಿಮ್ಮಲ್ಲಿ ಏನೇನು ಯೋಜನೆಗಳು ನೀವು ಕಾಮನ್ ಸರ್ವಿಸ್ ಸೆಂಟರ್ ಗಳಲ್ಲಿ ರೈತರ ಸಲುವಾಗಿ ಪ್ರತಿನಿತ್ಯ ಅಪ್ಲೋಡ್ ಮಾಡ್ತಾ ಇರ್ತೀರಿ ಯೋಜನೆಗಳನ್ನ? ಸರ್, ಇವಾಗ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಆಯ್ತು, ಆಮೇಲೆ ಇಕೆವೈಸಿ ಅಂದ್ರೆ ಇವಾಗ ಏನು 2,000 ಬರ್ತಾ ಇದೆಯಲ್ಲ ರೈತರಿಗೆ, ಸೊ ಅದು ಇಕೆವೈಸಿ ಕಂಪಲ್ಸರಿ ಇದೆ, ಇಕೆವೈಸಿ ಅಲ್ಲಿ ಮಾಡಿಸ್ಕೋಬಹುದು ಲೈವ್ ಆಗಿ. ಅಂದ್ರೆ ಕಿಸಾನ್ ಸಮ್ಮಾನ್ ನಿಧಿ ಸಮ್ಮಾನ್ ನಿಧಿಗೆ ಸಮ್ಮಾನ್ ನಿಧಿ ಇಕೆವೈಸಿ ನ ಮಾಡ್ಕೋಬಹುದು. ಆಮೇಲೆ ಕಿಸಾನ್ ಮಾನ್ಧನ್ ಯೋಜನೆ ಹೇಳಿದ್ನೆ, ಆಮೇಲೆ ಬೆಳೆ ವಿಮೆ ಬಗ್ಗೆ, ಮೇನ್ ಆಗಿ ಬೆಳೆ ವಿಮೆ, ಯಾಕಂದ್ರೆ ಇದು ಬಹಳಷ್ಟು ರೈತರಿಗೆ ಗೊತ್ತಿಲ್ಲ. ಸೊ ಪ್ರತಿಯೊಂದು ರೈತ ಬೆಳಿತಾನೆ ನಷ್ಟ ಆಗುತ್ತೆ ಅಂತೇಳಿ ಏನೋ ಒಂದು ಸಾಲ ಮಾಡಿ ಏನೋ ಒಂದು ಇದಾಗುತ್ತೆ. ಸೊ ಆಘಾತಗಳನ್ನ ನಿಲ್ಸಕ್ಕೆ, ಸೊ ನಿಮ್ಮ ಬೆಳೆಗೆ ಲಾಸ್ ಆದ್ರೂ ಇನ್ಶೂರೆನ್ಸ್ ಕಂಪನಿಗಳು ನಿಮ್ಗೆ ಅದರ ತಕ್ಕ ಬೆಲೆಯನ್ನು ಕೊಡ್ತಾರೆ ಅಂತೇಳಿ. ಇದನ್ನ ಫಸಲ್ ಬಿಮಾ ಯೋಜನೆಯಲ್ಲಿ ಇದು ಲಾಭ ಸಿಗುತ್ತೆ. ಮಾನ್ಧನ್ ಯೋಜನೆಯಲ್ಲಿ ರೈತರಿಗೆ ಪೆನ್ಷನ್, ಅದು ಪೆನ್ಷನ್. ಹೌದು. ಸೊ ಫಸಲ್ ಬಿಮಾದಲ್ಲಿ ಬೆಳೆಗೆ ವಿಮೆ ಸಿಗುತ್ತೆ, ಕಿಸಾನ್ ಮಾನ್ಧನ್ ಯೋಜನೆಯಲ್ಲಿ ಪೆನ್ಷನ್ ರೀತಿಯಲ್ಲಿ ಅವರ ಆ ಕಾಲ ಏನು 60 ವಯಸ್ಸು ಆದ್ಮೇಲೆ ಏನು ಅವ್ರದ್ದು ಇದಿರುತ್ತಲ್ಲ ರಿಟೈರ್ಮೆಂಟ್ ಇದರಲ್ಲಿ, ಸೊ ಅವರಿಗೆ ತಿಂಗಳ 2,000 ರೂಪಾಯಿ ಪೆನ್ಷನ್ ಬರ್ತಾ ಇರುತ್ತೆ. ಈಗ ನಮ್ಮ ದೇಶದಲ್ಲಿ 25ನೇ ತಾರೀಕು ಸುಮಾರು 2,000 CSE ಸೆಂಟರ್ಗಳಲ್ಲಿ ದೇಶಾದ್ಯಂತ ಇದೊಂದು ಅವೇರ್ನೆಸ್ ನಡೀತಾ ಇದೆ 25ನೇ ತಾರೀಕು. ನಂತರ ನಮ್ಮ ಜಿಲ್ಲೆಯಲ್ಲಿ ಇದು 30ನೇ ತಾರೀಕಿನವರೆಗೆ ನಡೀತಾ ಇದೆ. ಸರ್, 27th ನಡೀತಾ ಇದೆ, 28, 29 ನಾವು ಮಾಡಿಸ್ತಾ ಇದೀವಿ ಬೇರೆ ಕಡೆಯಿಂದ. ಯಾಕೆ ಎಲ್ಲಿ ಆಗಿರಲ್ಲ, ಕೆಲವೊಂದು 27ಗೆ ಮಾಡಿರಲ್ಲ, ಅಂತವರಿಗೆ 28, 29ಗೆ ನಾನು ಟೈಮ್ ಕೊಟ್ಟಿದ್ದೀನಿ. ಅವ್ರು ಮುಗಿಸ್ತಾರೆ ಎಲ್ಲಾ ಪಂಚಾಯತಿಗಳಲ್ಲಿ. ಎಷ್ಟು ಪಂಚಾಯತಿಗಳು ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಸಿಎಸ್ಸಿಗಳು ಮಾಡ್ತಾ ಇದೆ, ಕವರ್ ಮಾಡ್ತಾ ಇದೆ? ಮಾಡ್ತಾ ಇದೆ ಸರ್ ಆಲ್ಮೋಸ್ಟ್ ಇವಾಗ ನಾವು 100 ಮೇಲೆ ದಾಟಿದೀವಿ. ಸೊ ನಾಳೆ ಅನ್ನೋಷ್ಟರಲ್ಲಿ 118 ಕಂಪ್ಲೇಂಟ್, 179 ಕಂಪ್ಲೇಂಟ್ ಮಾಡ್ಬಿಡ್ತೀವಿ. ಹೇಗೆ ರೈತರು ಬಂದು ಅವ್ರದ್ದು ತಿಳುವಳಿಕೆ ಪಡ್ಕೋತಾ ಇದಾರೆ? ಪಡಿತಾ ಇದಾರೆ. ಹೇಗೆ ಯಾವ ರೀತಿ ಸ್ಪಂದನೆ ಬರ್ತಾ ಇದೆ ರೈತರದಲ್ಲಿ ಎಲ್ಲ ಬಂದಲ್ಲಿ ಎಲ್ಲ ಮಾಹಿತಿ ರೈತರಿಗೆ? ನೀವು ಹೇಗೆ ಯೋಜನೆ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿ ಗೊತ್ತಿಲ್ಲ ಅಂತ ಹೇಳ್ತೀರಾ ರೈತರಿಗೆ ಹೇಗೆ? ಸರ್, ಇವಾಗ ನನ್ನ ಪ್ರಕಾರ ನಮ್ಮ ಏನು ಬೆಳೆ ವಿಮೆ ಸಮೀಕ್ಷೆ ಏನ್ ಬರ್ತಾ ಇದೆ ಅಲ್ಲ, ಪ್ರತಿ ನಾವು ವರ್ಷ ನಾವು ಏನು ಬೆಳೆನ ನಾವು ಬೆಳೆ ವಿಮೆ ನಾವು ಕಲೆಕ್ಟ್ ಮಾಡ್ತಾ ಇದೀವಲ್ಲ, ಅದರ ಪ್ರಕಾರ ನಮ್ಗೆ 40-60 ಇದೆ. ಅಂದ್ರೆ 40% ಜನರಿಗೆ ಮಾತ್ರ ಬೆಳೆ ವಿಮೆ ಬಗ್ಗೆ ಗೊತ್ತಿದೆ, 60% ಗೊತ್ತಿಲ್ಲ. ಯಾಕಂದ್ರೆ ಬಹಳಷ್ಟು ಜನ ಪ್ರೀಮಿಯಂ ನ ಕಟ್ತಾ ಇಲ್ಲ. ಸೊ ಅದನ್ನ ಕಟ್ಟೋದ್ರಿಂದ ಲಾಭ ಪಡ್ಕೊಂಡವರು ಅವ್ರು ಕಂಟಿನ್ಯೂ ಕಟ್ತಾ ಇದಾರೆ, ಯಾರು ಲಾಭ ಪಡ್ಕೊಂಡಿಲ್ಲ ಅವ್ರು ಕಟ್ತಾ ಇಲ್ಲ. ಬಹಳಷ್ಟು ಮಂದಿ ರೈತರು ಪ್ರೀಮಿಯಂ ಕಟ್ತಾ ಇದ್ದೀವಿ ವರ್ಷ ನಮ್ ಬೆಳೆ ಬರ್ತಾ ಇಲ್ಲ ಅಂತ ಇರ್ತಾರೆ. ಯಾಕಂದ್ರೆ ಬೆಳೆಗೆ ಇನ್ಶೂರೆನ್ಸ್ ಡಿಕ್ಲೇರ್ ಆಗಿರಂಗಿಲ್ಲ ವಿಮೆ. ಹೌದು. ಹಿಂಗಾಗಿ ರೈತರು ಒಂದ್ 3 ವರ್ಷ ಕಟ್ತಾರೆ, 3 ವರ್ಷ ಆದ್ರೂ ನಮ್ಗೆ ಬಂದಿಲ್ಲ, ಒಂದು ಸಲ ಬಂದಿಲ್ಲ ಅಂತೇಳಿ ಮತ್ತ ಅವ್ರು ಕಂಟಿನ್ಯೂ ಮಾಡೋದಿಲ್ಲ, ಅದನ್ನ ಬಿಟ್ಟು ಬಿಡ್ತಾರೆ ಅಷ್ಟಕ್ಕೆ. ಸರ್, ಆತರ ಇಲ್ಲ, ಇದು ಬೆಳೆ ವಿಮೆ ಅಂತಂದ್ರೆ ಬೆಳೆ ನಷ್ಟ ಆದ್ರೆ ಮಾತ್ರ ಕೊಡೋದು. ಹೌದು. ನಷ್ಟ ಆಗಿಲ್ಲ ಅಂತಂದ್ರೆ ಏನಕ್ಕೆ ಕೊಡ್ತಾರೆ ಹೇಳಿ ಸರ್? ನಷ್ಟ ಅಂತಂದ್ರೆ ಅದು ಏನ್ ಮಾಡ್ತಾರೆ, ಅಲ್ಲಿ ಒಂದು ಸಮೀಕ್ಷೆ ಮಾಡ್ತಾರೆ, 5 ವರ್ಷದ ಎವರೇಜ್ ತೆಗಿತಾರೆ. ಹೌದು. 5 ವರ್ಷದ್ದು ಫಸಲು ಕಟಾವ್ ಆದಂತ ಎವರೇಜ್ ತೆಗೆದು ಆ ಒಂದು ಇಳುವರಿಗಿಂತಲೂ ಕಡಿಮೆ ಬಂದಿತ್ತಪ್ಪ ಅಂದ್ರೆ ಅಲ್ಲಿ ಡಿಕ್ಲೇರ್ ಆಗತ್ತ ಬೆಳೆಗೆ. ಹೌದು. ಅಂದ ಮಾತ್ರ ರೈತರಿಗೆ ವಿಮೆ ಸಿಗತ್ತೆ, ಇಲ್ಲೇ ಹೋದ್ರೆ ಸಿಗೋದಿಲ್ಲ. ಹೌದು. ನಷ್ಟ ಆದ್ರೆ ಮಾತ್ರ ಅದರ ಅರ್ಥ. ಹೌದು. ಇದರಲ್ಲಿ ಬೆಳೆ ವಿಮೆ ಬರ್ತಾ ಇದೆ ಅಂತೇಳಿ ಬಹಳ ಜನ ಕಟ್ತಾ ಇದಾರೆ. ಕಟ್ಲಾರ್ದವ್ರು ಯಾರಂತಂದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತವ್ರು ಕಟ್ತಾ ಇಲ್ಲ ಅಷ್ಟೇ, ಗೊತ್ತಿದ್ದವ್ರೆಲ್ಲರೂ ಕಟ್ತಾ ಇದಾರೆ. ನಿಮ್ಮಲ್ಲಿ ಸೇವಾ ಕೇಂದ್ರಗಳಲ್ಲಿ ಎಷ್ಟು ಜನ ಇರ್ತಾರೆ ನಿಮ್ಮ ಸರ್ವಿಸ್ ಸಿಬ್ಬಂದಿ? ಸರ್, ನಮ್ಮ ಪ್ರತಿ ಅಂದ್ರೆ ಹಳ್ಳಿಗಳು ಬಂತು, ಅರ್ಬನ್ ಬಂತು, 1,120 VL ಇದಾರೆ. ಸೊ ಅವ್ರು ಎಲ್ಲಾದ್ರೂ ಹೋಗಿ ಬೆಳೆ ವಿಮೆನ ಕಟ್ಬಹುದು. ಅವರು ಎಲ್ಲರೂ ಕಟ್ಬಹುದು, ಎಲ್ಲಾದ್ರೂ ಕೊಡ್ಬೇಕು. ಯಾಕಂದ್ರೆ ಅವ್ರಿಗೆ ನಾವು ಸಪರೇಟ್ ಆಗಿ ಒಂದು ID ಪಾಸ್ವರ್ಡ್ ಅಂತ ಕೊಟ್ಟಿರ್ತೀವಿ, ಅದರಲ್ಲೇ ಅವ್ರು ಕಟ್ಬೇಕು, ಬೇರೆ ಎಲ್ಲಿ ಕೊಡೋದಿಲ್ಲ, CSEಯಲ್ಲಿ ಮಾತ್ರ ಇರೋದು. ಅಂದ್ರೆ ನಿಮ್ಮ ಸೇವಾ ಕೇಂದ್ರಗಳಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ರೈತರಿಗೆ? ಸಿಗ್ತಾ ಇದೆ. ಹೇಗೆ ಮಾಡಿಸ್ಬೇಕು, ನೀವೆಲ್ಲ ವ್ಯವಸ್ಥೆ ಮಾಡಿಕೊಡ್ತೀರಿ ಅವರಿಗೆ? ಸರ್, ಇದರಲ್ಲಿ ಏನಿದೆ ಅಂತಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ನ ಮಾಹಿತಿನ ನಾನು ಕೊಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ VLE ಬಂದು ಅಪ್ಲಿಕೇಶನ್ ಮಾತ್ರ ಹಾಕ್ತಾರೆ. ಓಕೆ. ಸೊ ಕಿಸಾನ್ ಕ್ರೆಡಿಟ್ ಕಾರ್ಡ್ ಪ್ರತಿಯೊಬ್ಬ ರೈತರಿಗೂ ಬರಲ್ಲ, ಯಾಕಂದ್ರೆ ಕೆಲವೊಬ್ಬ ರೈತರಿಗೆ ಬ್ಯಾಂಕ್ ಕಡೆಯಿಂದಾನೆ ಅಲರ್ಟ್ ಆಗುತ್ತೆ. ಸೊ ಇವಾಗ ನೀವು ಯಾವ್ದೇ ಬ್ಯಾಂಕ್ ಹೋಗೋದ್ರು ನಿಮ್ ಸಿಬಿಲ್ ಚೆಕ್ ಮಾಡ್ತಾರೆ, ಸಿಬಿಲ್ ನೀವು ಅರ್ಹತೆ ಇದ್ರೆ ಮಾತ್ರ ನಿಮ್ಗೆ ಏನ್ ಕೊಡ್ತಾರೆ, ಲೋನ್ ಕೊಡ್ತಾರೆ. ಓಕೆ. ಅದೇ ತರನು ಕಿಸಾನ್ ಕ್ರೆಡಿಟ್ ಕಾರ್ಡ್ ಇದೆ. ಸೊ ಮೊದಲು ನೀವು ಹೋಗಿ ಅಪ್ಲಿಕೇಶನ್ ಹಾಕಿ, ಸೊ ಅದು ಬ್ಯಾಂಕ್ ಕಡೆಯಿಂದ ಅಪ್ರೂವ್ ಆದ್ರೆ ಮಾತ್ರ ನಿಮಗೆ ಕ್ರೆಡಿಟ್ ಕಾರ್ಡ್ ಬರುತ್ತೆ. ಲೋನ್ ಅಪ್ರೂವಲ್ ಆಗ್ಬೇಕು ಅಷ್ಟೇ. ಹೌದು. ಲೋನ್ ಅಪ್ರೂವಲ್ ಆದ್ರೆ ಅವ್ರ ಕಾರ್ಡ್ ಸಿಕ್ಕಂಗೆ. ಹೌದು. ಅವ್ರದ್ದು ಸಿಬಿಲ್ ಚೆನ್ನಾಗಿರ್ಬೇಕು, ಅವ್ರ ಟ್ರಾನ್ಸಾಕ್ಷನ್ ಚೆನ್ನಾಗಿದ್ರೆ ಮಾತ್ರ ಅದನ್ನು ನಿಮ್ಗೆ ಒಳ್ಳೆ ಇದರಲ್ಲಿ ನಿಮ್ಗೆ ಕ್ರೆಡಿಟ್ ಕಾರ್ಡ್ ಸಿಗುತ್ತೆ, ಕಿಸಾನ್ ಕ್ರೆಡಿಟ್ ಕಾರ್ಡ್. ಏನದು ಕ್ರೆಡಿಟ್ ಕಾರ್ಡ್ ಅಂದ್ರೆ ಸ್ವಲ್ಪ ಹೇಳ್ತೀರಾ? ಸರ್, ಇವಾಗ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಂತಂದ್ರೆ, ಇವಾಗ ನೀವು ಬೆಳೆನ ಬೆಳಿಬೇಕಂತಂದ್ರೆ ನೀವೇನ್ ಮಾಡ್ತೀರಾ, ಮುಂಚಿತವಾಗಿ ಹೊಲಕ್ಕೆ ಏನು ಇದು ತಗೊಂತಿರಲ್ಲ ಸಾಲ, ರಸಗೊಬ್ಬರ ತಗೊಳಕ್ಕೆ, ರಸಗೊಬ್ಬರ ತಗೊಳಕ್ಕೆ ನೀವು ಸಾಲ ಮಾಡ್ತೀರಾ. ಸೊ ನಿಮ್ಗೇನ್ ಮಾಡ್ಬೇಕು, ಅದಕ್ಕೆ ಬಡ್ಡಿನ ಕಟ್ಟಿ ಆಮೇಲೆ ನೀವು ಅದನ್ನ ಪೇ ಮಾಡ್ಬೇಕಾಗುತ್ತೆ. ಸೊ ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಲ್ಲಿ ನಿಮಗೆ ಮುಂಚಿತವಾಗಿ ಅಮೌಂಟ್ ಕೊಟ್ಟಿರ್ತಾರೆ, ಒಂದು ಕ್ರೆಡಿಟ್ ಅಮೌಂಟ್ ಅಂದ್ರೆ ಅವರು ಎಲಿಜಿಬಿಲಿಟಿ ತಕ್ಕಂಗೆ, 50,000, 1,00,000, 5 ಲಕ್ಷ ಎಷ್ಟೇ ಇರ್ಲಿ ಅದು, ಅಂದ್ರೆ ಅವ್ರ ಎಲಿಜಿಬಿಲಿಟಿಗೆ ತಕ್ಕಂಗೆ ಒಂದ್ ಕಾರ್ಡ್ ಇರುತ್ತದು. ಸೊ ಆ ಕಾರ್ಡ್ ನ ಇವರು ಯೂಸ್ ಮಾಡಿ ಇದು ತಗೋಬಹುದು, ಯಾರ ಹತ್ರ ಬೇರೆಯವ್ರ ಹತ್ರ ಸಾಲ ಕೇಳಂಗಿಲ್ಲ, ಏನಿಲ್ಲ. ಗೊಬ್ಬರ ತಗೋಬಹುದು, ಎಣ್ಣೆ ತಗೋಬಹುದು ಹೊಡಿಲಿಕ್ಕೆ ಬೆಳೆಗಳಿಗೆ. ಹೌದು. ಅದನ್ನ ತಗೊಂಡು ಬೆಳೆ ಬಂದ ತಕ್ಷಣ ಅದನ್ನ ಮುಟ್ಸ್ಬೋದು ಅವರು. ಮತ್ತೆ ಹೊಳ್ಳಿ ಬ್ಯಾಂಕಿಗೆ ಮರುಪಾವತಿ ಮಾಡ್ಬೇಕಾದ್ರೆ ಮಾಡಬಹುದು. ಹೇಗೆ ಕ್ರೆಡಿಟ್ ಕಾರ್ಡ್ ಮಾಡ್ಕೊಳ್ಳಿಕ್ಕೆ ಅರ್ಜಿಗಳು ಬರ್ತಾ ಇದಾವ ನಿಮ್ಮಲ್ಲಿ? ಬರ್ತಾ ಇದಾವೆ ಸರ್, ಬರ್ತಾ ಇದಾವೆ. ಬಹಳಷ್ಟು ಜನ ಬರ್ತಾ ಇದಾವೆ. ಕೆಲವೊಂದು ಇಶ್ಯೂಸ್ ಆಗಿದ್ದು ಅದನ್ನ ಕ್ಲಿಯರ್ ಮಾಡಿದೀವಿ. ಯಾಕಂದ್ರೆ ಕೆಲವೊಬ್ರು ಬಹಳಷ್ಟು ಜನ ರೈತರದ್ದು ನಾನು ಬಂದಿಲ್ಲ, ನಮ್ಗೆ ಇದು ಕೊಡಿ ಅದು ಕೊಡಿ ಅಂತ ಹೇಳಿದ್ರು. ಸೊ ನಾವು ಅದನ್ನ ಅಂದ್ವಿ, ಅದು ನೀವು ಬ್ಯಾಂಕಲ್ಲಿ ಕೇಳಬೇಕಾಗುತ್ತೆ, ನಮ್ಮ ಹತ್ರ ಇರಲ್ಲ. ಯಾಕಂದ್ರೆ ನಾವು ಅರ್ಜಿ ಹಾಕೋದಷ್ಟೇ ನಮ್ಮ ಕೆಲಸ. ಸೊ ಮಿಕ್ಕಿದೆಲ್ಲ ಬ್ಯಾಂಕ್ ಅವ್ರು ನೋಡ್ತಾರೆ ಅಂತ ಹೇಳಿದ್ವಿ. ಈಗ ಕಿಸಾನ್ ಸಮ್ಮಾನ್ ನಿಧಿ ಕೆವೈಸಿಗಳು ಆಗಿದಾವ ಎಲ್ಲರದು ಹೇಗೆ? ಸರ್, ಇವಾಗ ಇತ್ತೀಚೆಗೆ ಸ್ಟಾರ್ಟ್ ಆಗಿದೆ, ಡೈಲಿ ಚೆನ್ನಾಗಿ ಆಗ್ತಾ ಇದೆ. ಯಾಕಂದ್ರೆ ಇಷ್ಟು ದಿನ ಸರ್ವರ್ ಇದ್ದಿಲ್ಲ. ಸೊ ಇವಾಗ ಎಲ್ಲ ರೈತರು ಹೋಗಿ ಮಾಡಿಸ್ಕೋಬಹುದು. ಇನ್ನ ಮಾನ್ಧನ್ ಯೋಜನೆ, ಕಿಸಾನ್ ಮಾನ್ಧನ್ ಯೋಜನೆ, ಪೆನ್ಷನ್ ಸ್ಕೀಮ್ ಬಗ್ಗೆ ರೈತರು ಹೇಗೆ ಎಲ್ಲಾ ರೈತರು ಮಾಡಿಸಿದ್ರಂತೀರಾ ದಿಲ್ಲಿಯಲ್ಲಿ, ಹೇಗ ಅನಿಸುತ್ತೆ? ಇಲ್ಲ ಸರ್, ಇವಾಗ ಯಾಕಂದ್ರೆ ಕಿಸಾನ್ ಮಾನ್ಧನ್ ಯೋಜನೆ ದುಡ್ಡು ಕಟ್ಟೋದಂದ್ರೆ ರೈತರು ಹಿಂಜರಿತಾ ಇದಾರೆ. ಸೊ ಅದ್ರ ಬಗ್ಗೆ ಅವೇರ್ನೆಸ್ ನಾವು ಮಾಡ್ತಾ ಇದೀವಿ ಕಂಟಿನ್ಯೂಸ್ ಆಗಿ. ಸೊ ಇಷ್ಟಪಟ್ಟವ್ರು ಎಲ್ಲರೂ ಬರ್ತಾ ಇದಾರೆ. ಇವಾಗ ಯಾರು, ಯಾಕಂದ್ರೆ ಕೆಲವೊಬ್ರು ರೈತರ ಹತ್ರ ತಿಂಗಳ ಕಟ್ಟಕ್ಕಿರಲ್ಲ. ಸೊ ಅವ್ರಿಗೆ ನಾವು 6 ತಿಂಗಳು ಒಂದ್ಸಲ ಕಟ್ಟಿ ಅಂತೇಳಿ ಹೇಳಿನೂ ಮಾಡಿಸ್ತಾ ಇದೀವಿ. ಸೊ ರೆಸ್ಪಾನ್ಸ್ ಸ್ವಲ್ಪ ಕಡಿಮೆ ಇದೆ, ಆದ್ರೂ ನಾವು ಪುಷ್ ಮಾಡ್ತಾ ಇದೀವಿ, ಅದನ್ನ ಮಾಡ್ತಾ ಇದ್ದೀರಿ. ಒಳ್ಳೇದಾಗ್ಲಿ ನಜೀಮ್ ಅವರೇ, ನಿಮ್ಮ ಸಾಮಾನ್ಯ ಸೇವಾ ಕೇಂದ್ರಗಳು ಹೆಚ್ಚೆಚ್ಚಾಗಿ ರೈತರನ್ನ ಆಕರ್ಷಣೆ ಮಾಡಿ ಸರ್ಕಾರದ ಏನು ವಿಶೇಷವಾಗಿ ಕೇಂದ್ರ ಸರ್ಕಾರ ಹಲವಾರು ಒಂದು ಉತ್ತಮ ಯೋಜನೆಗಳನ್ನ ರೈತರಿಗಾಗಿ ತಂದಿದೆ, ಅದ್ರ ಬಗ್ಗೆ ಇನ್ನೂ ಹೆಚ್ಚೆಚ್ಚಾಗಿ ತಿಳುವಳಿಕೆಯನ್ನ ಮೂಡಿಸಲಿಕ್ಕೆ ತಮ್ಮ ಸೇವಾ ಕೇಂದ್ರಗಳು ಪ್ರಯತ್ನ ಮಾಡಲಿ ಅಂತ ಹೇಳೋಣ. ವಿಚಾರ ಹಂಚಿಕೊಂಡದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕಿಸಾನ್ ಭಾಗೀದಾರಿ ಪ್ರಾಥಮಿಕ ಹಮಾರಿ ರೈತರ ಪಾಲ್ಗೊಳ್ಳುವಿಕೆ ನಮ್ಮ ಆದ್ಯತೆ ಆಂದೋಲನದಲ್ಲಿ ಸಾಮಾನ್ಯ ಸೇವೆಗಳ ಸಿಎಸ್ಸಿ ಪಾತ್ರ ಕುರಿತು ಶ್ರೀ ಮೊಹಮ್ಮದ್ ನಜೀಂ ಅವರೊಂದಿಗೆ ಸಂವಾದವನ್ನು ಕೇಳಿದ್ರಿ. ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ. ನಾಳೆ ದಿನಾಂಕ 27/4/2022 ಅಂತಂದರೆ ಬುಧವಾರ 4 ಮಿಲಿಮೀಟರ್ ಮಳೆ ಆಗುವ ಸಾಧ್ಯತೆ ಇದ್ದು ಗರಿಷ್ಠ 40 ಮತ್ತು ಕನಿಷ್ಠ 24 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುವುದೆಂದು ಭಾವಿಸಲಾಗಿದೆ. ಹಾಗೆಯೇ ಗರಿಷ್ಠ 61 ಮತ್ತು ಕನಿಷ್ಠ 38% ಆರ್ದ್ರತೆ ಇದ್ದು ಗಾಳಿಯ ವೇಗ ಪ್ರತಿ ಗಂಟೆಗೆ 2 ಕಿಲೋಮೀಟರ್ ಸುವ ಸಾಧ್ಯತೆ ಇದೆ ಎಂದು ತಿಳಿದುಬಂದಿದೆ. ಇನ್ನು ಬೇಸಿಗೆ ಬಿಸಿಲು ಹೆಚ್ಚಿರುವುದರಿಂದ ಹಾಗೂ ನೀರು ಆವಿಯಾಗುವಿಕೆ ಹೆಚ್ಚಾಗಿರುವುದರಿಂದ ಭೂಮಿಯನ್ನು ಉಳುಮೆ ಮತ್ತು ಕುಂಟೆ ಹಾಯಿಸುವುದರ ಮೂಲಕ ನೀರಿನ ಸಂರಕ್ಷಣೆ ಮಾಡಬಹುದು ಮತ್ತು ಸಾವಯವ ವಸ್ತುಗಳನ್ನು ಹೊದಿಕೆಯಾಗಿ ಹರಡುವುದರಿಂದ ನೀರಿನ ಸಂರಕ್ಷಣೆ ಹಾಗೂ ಕಳೆಗಳ ಹಾನಿಯನ್ನು ಕಡಿಮೆ ಮಾಡಬಹುದು. ಬೇಸಿಗೆಯಲ್ಲಿ ಅಕಾಲಿಕ ಮಳೆಯ ಜೊತೆಗೆ ಸಿಡಿಲು ಮತ್ತು ಗುಡುಗಿನ ಸಾಧ್ಯತೆ ಇರುವುದರಿಂದ ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಕಟಾವು ಮಾಡಿದ ಬೆಳೆಗಳನ್ನು ಸುರಕ್ಷಿತ ಸ್ಥಳಗಳಲ್ಲಿ ಶೇಖರಣೆ ಮಾಡಿಕೊಳ್ಬೇಕು. ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಮೇಲ್ಛಾವಣಿಯನ್ನು ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು. ಜೊತೆಗೆ ಬಿಳಿ ಬಣ್ಣವನ್ನು ಬೆಳೆಯಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ವಾತಾವರಣ ಸಿಗ್ತದೆ. ಮಣ್ಣಿನ ತೇವಾಂಶವನ್ನು ಸಂರಕ್ಷಣೆ ಮಾಡಲು ರೈತ ಬಾಂಧವರು ಅಂತರ್ಬೇಸಾಯ ಮಲ್ಚಿಂಗ್ ಮತ್ತು ಕೈಕಳೆ ಮಾಡುವುದರಿಂದ ತೇವಾಂಶವನ್ನು ಸಂರಕ್ಷಣೆ ಮಾಡ್ಕೋಬಹುದು. ಜೊತೆಗೆ ಮಣ್ಣಿನ ತಾಪಮಾನವನ್ನು ನಿರ್ವಹಣೆ ಮಾಡಬಹುದು. ಇನ್ನು ಹಿಂಗಾರು ಬೆಳೆ ಕಟಾವಾದ ಕೂಡಲೇ ರೈತ ಬಾಂಧವರು ಮಾಗಿ ಉಳುಮೆಯನ್ನು ಮಾಡಬೇಕು. ಇದರಿಂದ ಮಣ್ಣಿನಲ್ಲಿರುವ ಕೋಶಾವ್ಯವಸ್ಥೆಯಲ್ಲಿರುವಂತಹ ಒಂದು ಕೀಟಗಳು ನಾಶವಾಗುವುದಲ್ಲದೆ ಮಳೆ ನೀರಿನ ಶೇಖರಣಾ ಶಕ್ತಿಯು ಕೂಡ ಹೆಚ್ಚಾಗ್ತದೆ. ಬಿಸಿಲು ಹೆಚ್ಚಾಗಿರುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಗಟ್ಟಲು ರೈತ ಬಾಂಧವರು ಬೋರಾನ್ 5% ಹಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಕಲ್ಲಂಗಡಿ ಅಥವಾ ಕರಬೂಜ ಬೆಳೆಯಲ್ಲಿ ಬರುವ ಹಣ್ಣು ನೊಣದ ಬಾಧೆಯನ್ನು ತಡೆಗಟ್ಟಲು ಹೆಕ್ಟರ್ಗೆ 15 ಮೋಹಕ ಬಲೆಗಳನ್ನು ಹಾಕಬೇಕು. ಇನ್ನು ಕಲ್ಲಂಗಡಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ನಿರ್ವಹಣೆಗೆ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಹಾಕಬೇಕು. ಇನ್ನು ಮಾವು ಬೆಳೆದಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಇಥ್ರೆಲ್ ಬಳಸಿ ಮಾವಿನಕಾಯಿಯನ್ನು ಹಣ್ಣು ಮಾಡಬಹುದು. ಮಾವಿನ ಬೆಳೆಯಲ್ಲಿ ಹಣ್ಣು ನೊಣದ ಸಮಗ್ರ ಕೀಟ ನಿರ್ವಹಣೆಗಾಗಿ ಪ್ರತಿ ಎಕರೆಗೆ 4 ಮೋಹಕ ಬಲೆಗಳನ್ನು ಹಾಕಬೇಕು ಮತ್ತು 1 ಮಿಲಿಲೀಟರ್ ಮೆಲಾಥಿಯಾನ್ 50 EC ದ್ರಾವಣ ಬೆರೆಸಬೇಕು ಮತ್ತು ಪ್ರತಿ ಬಲೆಗೆ 100 ಮಿಲಿಮೀಟರ್ ದ್ರಾವಣವನ್ನು ಬಳಸಬೇಕು. ಮಾವಿನಕಾಯಿಗಳು ಉದುರುವುದನ್ನು ತಡೆಗಟ್ಟಲು 20 PPM ಅಂದರೆ 2 ಗ್ರಾಂ ನ್ಯಾಪ್ಥಲಿನ್ ಆಸಿಟಿಕ್ ಆಸಿಡನ್ನು 100 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15-20 ದಿನಗಳಿಗೊಮ್ಮೆ ನೀರನ್ನು ಬಿಡಬೇಕು. ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆಯಾಗಿ ಹಾಕಬೇಕು. ಇನ್ನು ಬೇಸಿಗೆ ಶೇಂಗಾ ಬೆಳೆಯಲ್ಲಿ ಹೂವಾಡುವ ಹಂತ ಮತ್ತು ಕಾಯಿ ಕಟ್ಟುವ ಹಂತಗಳಲ್ಲಿ ಯಾವುದೇ ಕಾರಣಕ್ಕೂ ಮಣ್ಣಿನ ತೇವಾಂಶ ಕಡಿಮೆಯಾಗದಂತೆ ನೋಡ್ಕೋಬೇಕು. ಮಣ್ಣು ಮತ್ತು ಹವಾಮಾನಕ್ಕನುಗುಣವಾಗಿ 10-12 ದಿನಗಳಿಗೊಮ್ಮೆ ನೀರನ್ನು ಹಾಸಬೇಕು. ಬೇಸಿಗೆ ದಿನಗಳಲ್ಲಿ ಶುದ್ಧವಾದ ನೀರು ಸದಾಕಾಲ ಕೋಳಿಗಳಿಗೆ ಕುಡಿಯಲು ಲಭ್ಯವಾಗುವಂತೆ ರೈತ ಬಾಂಧವರು ನೋಡ್ಕೋಬೇಕು. ಕೋಳಿ ಮನೆಯನ್ನು ತಂಪಾಗಿಸುವ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಹಗಲಿನಲ್ಲಿ ಉಷ್ಣಾಂಶ 39-40 ಡಿಗ್ರಿ ಸೆಲ್ಸಿಯಸ್ ಇರುವುದರಿಂದ ಕೋಳಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಕೋಳಿಗಳು ತಿನ್ನುವುದು ಕಡಿಮೆ ಮಾಡ್ತವೆ. ಆದ್ದರಿಂದ ಕೋಳಿ ಸಾಕಾಣಿಕಾ ಕೇಂದ್ರಗಳಲ್ಲಿ ಕೋಳಿ ಮನೆಗಳ ಮೇಲೆ ತೆಂಗಿನಕರಿ ಅಥವಾ ಇತರೆ ಹುಲ್ಲಿನ ವಸ್ತುಗಳನ್ನು ಹಾಕಬೇಕು. ಇನ್ನು ಕೋಳಿಗಳಿಗೆ ತಂಪಾದ ನೀರು ಯಾವಾಗಲೂ ದೊರಕಿಸಿಕೊಡಬೇಕು ಮತ್ತು ಆಹಾರದಲ್ಲಿ ಅಮೈನೋ ಆಮ್ಲಗಳು ಇರುವಂತೆ ನೋಡ್ಕೋಬೇಕು. ಇತ್ತೀಚಿನ ದಿನಗಳಲ್ಲಿ ತಾಪಮಾನ ಹೆಚ್ಚಾಗುತ್ತಿದೆ. ಮರಿಗಳು ಮತ್ತು ಕೋಳಿ ಪಕ್ಷಿಗಳಿಗೆ ಸಾಕಷ್ಟು ನೀರನ್ನು ಒದಗಿಸಿ ಬರ್ಡ್ ಫ್ಲೂ ರೋಗದ ಬಾಧೆ ಕಂಡು ಬಂದಲ್ಲಿ ಸಾಧ್ಯವಾದಷ್ಟು ಬೇಗ ನಿಮ್ಮ ಪಶುವೈದ್ಯರನ್ನು ಕಾಣಬೇಕು. ಇನ್ನು ಕುರಿ ಮೇಕೆ ಮೇಯಿಸುವಿಕೆಯನ್ನು ಬೆಳಗ್ಗೆ ಅಥವಾ ಸಂಜೆ ಸಮಯದಲ್ಲಿ ಮಾಡಬೇಕು. ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು 3 ತಿಂಗಳಿಗೊಮ್ಮೆ ಬೇರೆ ಬೇರೆ ಜಂತುನಾಶಕ ಔಷಧಿಗಳನ್ನು ಕುಡಿಸುವುದರಿಂದ ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಪಿಪಿಆರ್ ಕಾಯಿಲೆ ಬಗ್ಗೆ ಈ ದಿನಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ಸೀನು, ಮೂಗಿನಿಂದ ಗೊಣ್ಣೆ, ಮೇವು ತಿನ್ನದಿರುವುದು, ಜ್ವರ ಇತ್ಯಾದಿ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ತಕ್ಷಣ ಸ್ಥಳೀಯ ಪಶುವೈದ್ಯರನ್ನು ಕಾಣಬೇಕು. ಬೇಸಿಗೆಯಲ್ಲಿ ಎಮ್ಮೆಗಳನ್ನು ಹೊಂಡದಲ್ಲಿ ಈಜಾಡಲು ಬಿಡುವುದರಿಂದ ಬಿಸಿಲಿನ ತಾಪ ಕಡಿಮೆಯಾಗಿ ಸಂತಾನೋತ್ಪತ್ತಿ ಸಾಮರ್ಥ್ಯ ಹೆಚ್ಚಿಸುವುದಲ್ಲದೆ ಕ್ರಮೇಣವಾಗಿ ಬೆದೆಗೆ ಬರಲು ಸಹಕಾರಿ ಆಗ್ತದೆ. ಹೋರಿಗಳಿಗೆ ಬೇಸಿಗೆಯಲ್ಲಿ ಕಸಿ ಮಾಡಿಸುವುದರಿಂದ ಗಾಯಗಳ ನಿರ್ವಹಣೆ ಸುಲಭ ಆಗ್ತದೆ. ಇನ್ನು ಮಧ್ಯಾಹ್ನದ ಸಮಯದಲ್ಲಿ ಎಮ್ಮೆಗಳನ್ನು ಆದಷ್ಟು ನೀರಿನಲ್ಲಿ ಕೆರೆ ಹೊಂಡೆಗಳಲ್ಲಿ ಬಿಡುವುದು ಉತ್ತಮ. ಇಲ್ಲವೇ ದಿನಕ್ಕೆ 2-3 ಬಾರಿ ತಣ್ಣೀರಿನಿಂದ ಎಮ್ಮೆಗಳ ಮೈ ತೊಳೆಯಬೇಕು, ಇಲ್ಲವೇ ನೀರನ್ನು ಸಿಂಪಡಿಸಬೇಕು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗನಲ್ಲ, ಅಲ್ಲಿವರೆಗೂ ನಮಸ್ಕಾರ. ಇದುವರೆಗೆ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರೆ ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆ ಈ ರೀತಿಯಾಗಿದೆ. ಮಾನ್ವಿ ಮಾರುಕಟ್ಟೆ ಭತ್ತ ಹೊಸ ಸೋನ ಮಸೂರೆ ಕನಿಷ್ಠ 1,300 ರೂಪಾಯಿಗಳಿಂದ ಗರಿಷ್ಠ 1,320 ರೂಪಾಯಿಗಳವರೆಗೆ ಮಾನ್ವಿ ಮಾರುಕಟ್ಟೆ ಕೇಳಿದರೆ ಈಗ ಕೇಳಿ ರಾಯಚೂರು ಮಾರುಕಟ್ಟೆ ಪೇಟೆ ಧಾರಣೆಯನ್ನು. ಕಡಲೆಕಾಳು ಕನಿಷ್ಠ 4,001 ರೂಪಾಯಿಗಳಿಂದ ಗರಿಷ್ಠ 4,720 ರೂಪಾಯಿಗಳವರೆಗೆ. ಹತ್ತಿ ಹೈಬ್ರಿಡ್ 9,800 ರೂಪಾಯಿಗಳಿಂದ 11,000 ರೂಪಾಯಿಗಳವರೆಗೆ. ಹೆಸರುಕಾಳು 5,259 ರೂಪಾಯಿಗಳು. ಶೇಂಗಾ ಗುಂಗುರಿ 3,989 ರೂಪಾಯಿಗಳಿಂದ 6,349 ರೂಪಾಯಿಗಳವರೆಗೆ. ಈರುಳ್ಳಿ 295 ರೂಪಾಯಿಗಳಿಂದ 845 ರೂಪಾಯಿಗಳವರೆಗೆ. ಭತ್ತ ದಪ್ಪ 1,171 ರೂಪಾಯಿಗಳು. ಭತ್ತ ರಾಜಹಂಸ 1,209 ರೂಪಾಯಿಗಳಿಂದ 1,326 ರೂಪಾಯಿಗಳವರೆಗೆ. ಭತ್ತ ಸೋನಾ ಮಸೂರಿ 1,261 ರೂಪಾಯಿಗಳಿಂದ 1,894 ರೂಪಾಯಿಗಳವರೆಗೆ. ಕುಸುಬೆ 4,500 ರೂಪಾಯಿಗಳಿಂದ 4,666 ರೂಪಾಯಿಗಳವರೆಗೆ. ಸೂರ್ಯಕಾಂತಿ 5,740 ರೂಪಾಯಿಗಳು. ಕೆಂಪು ತೊಗರೆ ಕನಿಷ್ಠ 4,058 ರೂಪಾಯಿಗಳಿಂದ ಗರಿಷ್ಠ 6,030 ರೂಪಾಯಿಗಳವರೆಗೆ. ಇದುವರೆಗೆ ರಾಯಚೂರು ಮಾರುಕಟ್ಟೆ ಪೇಟೆ ಧಾರಣೆಯನ್ನು ಕೇಳಿದರೆ ಈಗ ಕೇಳಿ ಲಿಂಗ್ಸ್ಕೂರು ಮಾರುಕಟ್ಟೆ. ಸಜ್ಜೆ ಕನಿಷ್ಠ 2,200 ರೂಪಾಯಿಗಳಿಂದ ಗರಿಷ್ಠ 2,310 ರೂಪಾಯಿಗಳು. ಇದುವರೆಗೆ ಲಿಂಗ್ಸ್ಕೂರು ಮಾರುಕಟ್ಟೆ ಪೇಟೆ ಧಾರಣೆಯನ್ನು ಕೇಳಿದ್ರಿ. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ದಿನದ ಪೇಟೆ ಧಾರಣೆಯನ್ನು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರಗಳನ್ನು ಕೇಳಿದ್ರಿ. ಈಗ ಕೇಳಿ ರಾಯಚೂರು ತಾಲೂಕಿನ ದಿನ್ನಿ ಗ್ರಾಮದ ಎನ್ ತಿಮ್ಮಪ್ಪ ನಾಯಕ್ ಅವರಿಂದ ತತ್ವ ಪದಗಳು. ನಾದ ಕೂಗುವುದು ಆಲಿಸಿ ಕೇಳಮ್ಮ, ಶೋಧ ನಾವು ಮಾಡಿಯ ನನಗೆ ನೀ ಹೇಳಮ್ಮ.